ಅಕ್ಟೋಬರ್ ಎರಡರಿಂದ ಇದೇ 31ರವರೆಗೆ ನಾಡಿನಾದ್ಯಂತ ಸ್ವಚ್ಛತೆ ಹಾಗೂ ದೈಹಿಕ ಸ್ವಾಸ್ಥ್ಯದ ಬಗ್ಗೆ ಕಾಳಜಿ ಮೂಡಿಸುವ ದೃಷ್ಟಿಯಿಂದ ಹೊಸಪೇಟೆ ನಗರದ ವಿಜಯನಗರದ ಕಾಲೇಜಿನಲ್ಲಿ ಎನ್ಎಸ್ಎಸ್ ಘಟಕದಿಂದ ಗಾಂಧಿ ಜಯಂತಿ ದಿನದಂದು ಕಾಲೇಜಿನ ಆವರಣದ ಸ್ವಚ್ಛತೆಯೊಂದಿಗೆ ವಿದ್ಯಾರ್ಥಿಗಳು ಆರೋಗ್ಯ ಕಾಳಜಿ ಮೂಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿಯಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯ ಪ್ರಗತಿಯಲ್ಲಿ, ಜಿಬಿಎ ವ್ಯಾಪ್ತಿಯಲ್ಲಿ ಇಂದಿನಿಂದ ಸಮೀಕ್ಷೆ ಆರಂಭ. ವಾರ್ಷಿಕ ಲೆಕ್ಕ ಪರಿಶೋಧನಾ ಮಾಹಿತಿ ಒದಗಿಸದ ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ ಶೋಕಾಸ್ ನೋಟಿಸ್. ಯಾದಗಿರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ 40 ಅಂಗನವಾಡಿ ಕಟ್ಟಡ ನಿರ್ಮಾಣ, ಸಚಿವ ಶರಣಬಸಪ್ಪ ದರ್ಶನಪುರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ನಮ್ಮ ಮನೆಗಳಿಂದ ಪ್ರತಿನಿತ್ಯ ತ್ಯಾಜ್ಯ ಸಂಗ್ರಹಣೆ ಮಾಡುವ ಪೌರ ಕಾರ್ಮಿಕರಿಗೂ ನಮ್ಮಂತೆಯೇ ಕುಟುಂಬವಿದೆ, ವೈಯಕ್ತಿಕ ಬದುಕಿದೆ. ನೀವು ನೀಡೋ ಮಿಶ್ರ ತ್ಯಾಜ್ಯದಿಂದ ಪೌರ ಕಾರ್ಮಿಕರು ಅಪಾಯಕ್ಕೊಳಗಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ತ್ಯಾಜ್ಯವನ್ನ ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ಅಪಾಯಕಾರಿ ತ್ಯಾಜ್ಯವೆಂದು ವಿಂಗಡಿಸಿ ನೀಡೋದ್ರಿಂದ ನಗರದ ಸ್ವಚ್ಛತೆಗಾಗಿ ದುಡಿಯುವಂತಹ ಪೌರ ಕಾರ್ಮಿಕರ ಸುರಕ್ಷತೆಯ ಜೊತೆಗೆ ಪರಿಸರ ಸಂರಕ್ಷಣೆಯಲ್ಲಿ ಕೂಡ ನಾವು ಕೈಜೋಡಿಸಬಹುದು. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಈಗ ವೇಳೆ 6:21:24 ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇ ಮೌಸಮ್ ಕಿ ಬರ್ಖಾ ಹೋ, ऋणी या अऋणी अब हर किसान लाभ उठाए, एक मौसम कदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೊಳಕಾಮೂರು ತಾಲೂಕು ಬೊಮ್ಮಲಿಂಗನಹಳ್ಳಿಯ ಕೃಷಿಕ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ಜನಪದ ಗೀತೆಗಳನ್ನು ಕೇಳಬಹುದು. ಚಿತ್ರದುರ್ಗ ರೋಟರಿ ಟ್ರಸ್ಟ್ ಮತ್ತು ಯುವಜಯ ಫೌಂಡೇಶನ್ ಸಿರ್ಸಿ ಇವರ ಸಹಯೋಗದೊಂದಿಗೆ 22ನೇ ಹೊಸ ಬ್ಯಾಚ್ ಅಕ್ಟೋಬರ್ 8ರಿಂದ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ತರಬೇತಿಗೆ ಈಗಾಗಲೇ ಅಡ್ಮಿಷನ್ ಆರಂಭವಾಗಿದೆ. 26 ವರ್ಷದೊಳಗಿನ ಆಸಕ್ತಿಯುಳ್ಳ ಪದವೀಧರರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಅಲ್ಲದೆ SRBMS ರೋಟರಿ ಸೇವಾ ಭವನದಲ್ಲಿ ಉಚಿತ ವೈದ್ಯಕೀಯ ಸಲಹೆ, ಕಡಿಮೆ ದರದಲ್ಲಿ ದೊರೆಯುವ ಮೆಡಿಕಲ್ ಸ್ಟೋರ್ ಇಲ್ಲಿದ್ದು ಸುಸಜ್ಜಿತ ಹವಾನಿಯಂತ್ರಿತ ಡಯಾಲಿಸಿಸ್ ಸೇವೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SRBMS ರೋಟರಿ ಸೇವಾ ಭವನ, ಭಾಷ್ ಸರ್ವಿಸ್ ಸೆಂಟರ್ ಹಿಂಭಾಗ, ಚಳ್ಳಕೆರೆ ರಸ್ತೆ, ಚಿತ್ರದುರ್ಗ. ಫೋನ್ ಸಂಖ್ಯೆ 7091942569. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜ್ವೆಲ್ ಸಂತೆಪೇಟೆ, ಚಿತ್ರದುರ್ಗ. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಕೃಷಿಯಲ್ಲಿನ ಅನುಭವಗಳು ಕುರಿತು ಮೊಳಕಲ್ಮೂರು ತಾಲೂಕ್ ಬೊಮ್ಮಲಿಂಗನ ಹಳ್ಳಿಯ ಕೃಷಿಕ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಮೊಳಕಾಲ್ಮೂರು ತಾಲೂಕಿನ ಬೊಮ್ಮಲಿಂಗನಹಳ್ಳಿಯ ಕೃಷ್ಣಮೂರ್ತಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ತಮ್ಮ ಒಂದು ಕೃಷಿಯಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಒಟ್ಟಾರೆ ಅವರ ಒಂದು ಕೃಷಿಯಲ್ಲಿನ ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕೃಷ್ಣಪ್ಪ ಅವರೇ. ನಮಸ್ಕಾರ ಸರ್. ಕೃಷ್ಣಪ್ಪ ಅವರೇ ಹೇಳಿ, ಎಷ್ಟು ವರ್ಷ ವಯಸ್ಸು ನಿಮ್ಗೆ ಈಗ? ನಮ್ಗೆ 59 ವರ್ಷ ಸರ್. ಈ ಕೃಷಿ ವೃತ್ತಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಇಲ್ಲಿ ಮಾಡ್ತಾ ಇದ್ದೀರಾ ಸರ್? ನಾವು 82-83 ಸ್ವಲ್ಪ ಹೈಸ್ಕೂಲ್ ಬಿಟ್ಬಿಟ್ಟಿವಿ ಸರ್. ಅವಾಗೆಲ್ಲ ತುಂಬಾ ಜನ ಬಹಳ ಮಕ್ಕಳು ನಮ್ಮ ತಂದೆಗೆ, ನಮ್ಮ ತಂದೆ PLD ಬ್ಯಾಂಕ್ ಇಂದ ಒಂದು ಲೋನ್ ತಗ್ಸ್ಬಿಟ್ಟು ಕೃಷಿ ಜಮೀನ್ ಇತ್ತು ಸರ್ ನಮ್ದು 5 ಎಕರೆ. ಬಾವಿ ಪಂಪ್ ಸೆಟ್ ಹಾಕ್ಬಿಟ್ರು, ನೀರು ಚೆನ್ನಾಗಿ ಬಿತ್ತು ಸರ್ ನಮ್ಗೆ. ನಮ್ಮ ಅಣ್ಣರೆಲ್ಲ ಸ್ವಲ್ಪ ಓದ್ತಾ ಇದ್ರು, ನಾವ್ 8 ಜನ ಕುಟುಂಬ. 8 ಜನ ಮಕ್ಕಳಿದ್ರ? ನಮ್ಮ ಅಪ್ಪನಿಗೆ 8 ಜನ, 4 ಜನ ಹೆಣ್ಮಕ್ಳು 4 ಜನ ಗಂಡ್ಮಕ್ಳು ಸರ್. ಬಹಳ ಬಡತನ ಸರ್ ನಮ್ಗೆಲ್ಲ. ಅವಾಗೆಲ್ಲ ಓದಕ್ ಆಗ್ಲಿಲ್ಲ. ಆಗಿಲ್ಲ ಸರ್, ಅಲ್ಲಿಗೆ ಬಿಟ್ಬಿಟ್ಟು ಸ್ವಲ್ಪ ಜಮೀನು ಬಾವಿ ತೆಗ್ಸ್ಕೊಟ್ಟಲ್ಲ, ಅವಾಗಿಂದ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು. ಎಷ್ಟು ವರ್ಷ ಆಯ್ತು ನೀವು ತೆರೆದ ಬಾವಿ ತೆಗ್ಸಿ ಸರ್? 84-85 ತೆಗ್ಸಿವಿ ಸರ್. ಈಗಲೂ ನೀರಿದೆಯಾ? ನೀರಿದೆ ಸರ್. ಮಧ್ಯದಲ್ಲೇ ಒಂದು ಸುಮಾರು 10 ವರ್ಷ ಬರಗಾಲ ಬಂದ್ಬಿಡ್ತು ಸರ್. ಬರಗಾಲ ಬಂದ ನಂತರ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಯ್ತು. ಈಗ ತೆರೆದ ಬಾವಿ ಫುಲ್ ಇದೆ ಸರ್. ಬಟ್ ಈಗ ನಾವು ಮುಂಚೆ ಎಲ್ಲ ಬೆದ್ಲಿಗೆ ಹಾಕ್ತಾ ಇದ್ವಿ ಸರ್, ಶೇಂಗಾ ಹಾಕ್ಬಿಟ್ಟು ತೊಗರಿ ಅಕ್ಕಡಿ ಹಾಕ್ತಾ ಇದ್ವಿ. ತೊಗರಿ ಜೊತೆಗೆ ಸ್ವಲ್ಪ ಅಲಸಂದಿ ಮಿಕ್ಸ್ ಮಾಡ್ತಾ ಇದ್ವಿ. ಮಿಕ್ಸರ್ ಬೆಳೆ ಆಗಿ ತೊಗರಿಲಲ್ಲೇ ಸಾಲ ಹಾಕ್ತಿದ್ವಲ್ಲ ಸರ್, 5 ಅಡಿ 6 ಅಡಿ ಒಂದು ಸಾಲ ಹಾಕ್ತಿವಲ್ಲ, ಅದರಲ್ಲೇ ತೊಗರಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ವಿ. ನಮಗೆ ಮನೆ ಬೆಳಕಿಗೆ ಬೇಕಲ್ಲ ಸರ್. ಹೌದು, ಮೊದ್ಲು ನೀವೆಲ್ಲ ಒಳ್ಳೆಯ ಉತ್ತಮವಾದ ಬೆಳೆಗಳನ್ನ ಬೆಳೀತಾ ಇದ್ರಿ, ಒಳ್ಳೆಯ ಒಂದು ಐಡಿಯಾ ಇತ್ತಲ್ವಾ, ಯಾವ್ಯಾವ ಟೈಮ್ನಲ್ಲಿ ಹೆಂಗ್ ಬೆಳಿಬೇಕು, ಯಾವ ತರ ಮಿಶ್ರ ಬೆಳೆ ಬೆಳಿಬೇಕು ಅಂತೇಳಿ. ಅಂದ್ರೆ ಈಗೆಲ್ಲ ಒಂದ್ ಬೆಳೆಗೆ ಸೀಮಿತ ಆಗಿಬಿಡ್ತಾರೆ ನಮ್ಮ ರೈತರು. ಸರ್, ಈಗೇನೋ ಸ್ವಲ್ಪ ನೀರಾವರಿ ಐತಲ್ಲ ಸರ್, ನಾವು ಬೆಳೀತಾ ಇದೀವಿ. ಈಗ ತೆರೆದ ಬಾವಿಯಲ್ಲಿ ನೀರ್ ಐತೆ ಅಂತ ಹೇಳಿದ್ರ, ಆ ಒಂದು ನೀರನ್ನ ಬಳಕೆ ಮಾಡ್ಕೊಂಡು ಏನ್ ಬೆಳೀತಾ ಇದೀರಾ ಸರ್? ಈಗ ನಾವು ಹತ್ತಿ ಹಾಕಿದ್ವಿ ಸರ್, ಹತ್ತಿ ಹಾಕಿದ್ವಿ, ಕೆಲವು ನಮ್ ಸ್ವಲ್ಪ ದಿನ್ನೇ ಜಮೀನ್ ಐತೆ, ಅದಕ್ಕೂ ಈ ಕೃಷಿ ಇಲಾಖೆಯಿಂದ ನಮ್ ಪೈಪ್ ಕೊಟ್ರಲ್ಲ ಸರ್, ಪೈಪ್ ಇಂದ ಸ್ವಲ್ಪ ನೀರ್ ಬಿಟ್ಕೊಂಡಿದ್ವಿ. ಸ್ಪ್ರಿಂಕ್ಲರ್ ಇಂದ ಸ್ವಲ್ಪ ಅನುಕೂಲ ಆಯ್ತು ಸರ್ ನಮ್ಗೆ, ಯಾಕಂದ್ರೆ ನೀರ್ ಹೋಗ್ತಾ ಇದ್ದಲ್ಲ ದಿನ್ನೆಗೆ. ಸ್ಪ್ರಿಂಕ್ಲರ್ ಪೈಪ್ ಇಂದ ಸ್ವಲ್ಪ ಅನುಕೂಲ ಆಯ್ತು, ನೀರ್ ಬಿಟ್ಕೊಳ್ತಾ ಇದ್ವಿ. ಈಗ ಜೊತೆ ಸದ್ಯ ಈಗ ಹತ್ತಿ ಹಾಕಿದೀವಿ ಸರ್ ನಾವು. ಈಗ ಬಾವಿಯಲ್ಲಿ ನೀರ್ ತುಂಬಿದೆಯಲ್ಲ, ಎಲ್ಲ ಒಂದ್ ಕಡೆ ಅನಿಸ್ಲಿಲ್ಲ ನಿಮ್ಗೆ ಮೀನು ಸಾಕಾಣಿಕೆ ಮಾಡ್ಬೇಕು ಅಂತ? ಇಲ್ಲ ಸರ್, ಅದು ಮೀನು ಸಾಕಾಣಿಕೆ ಅಂದ್ರೆ ನಾವು ಸ್ವಲ್ಪ ಮನೆಯಲ್ಲೇ ದೂರ ಇದೀವಿ, ಆ ಮೀನ್ ಬಿಟ್ರೆ ಸ್ವಲ್ಪ ಕಳ್ಳರು ಈ ಗಣ ಹಾಕ್ಬಿಟ್ಟು ಹಿಡ್ಕೊಂಡು ಹೋಗ್ತಾರೆ. ಕಾಪಾಡಕ ಇಲ್ಲ, ಕೆಲವು ಹಾಕಿದವ್ರು ಯಾಕೆ ಮೀನು ನೀವು ಹಾಕ್ತಿವಂದ್ರೆ ಆ ಬಾವಿಯಲ್ಲಿ ಇರ್ತಕ್ಕಂತ ಸ್ವಲ್ಪ ಗೋರಂಜಿ ಎಲ್ಲ ತಿನ್ನಕ್ಕೆ ಆಮೆಗಳು ಮೀನುಗಳು ಇದಾವ ಸರ್, ಕ್ಲೀನ್ ಮಾಡ್ತಾರೆ ಸರ್ ಬಾವಿನ. ಅಲ್ಲ, ನೀವೇ ಬಿಟ್ರೆ ನಿಮಗೆ ಆದಾಯ ತಂದ್ಕೊಡ್ತಾರೆ? ಬಹಳ ಬಿಟ್ಟಿಲ್ಲ, ನಮ್ ಬಾವಿಗೆ ಎಷ್ಟು ಬೇಕೋ ಕ್ಲೀನ್ ಆಗಕ್ಕೆ ಅಷ್ಟು ಮಾತ್ರ ಬಿಟ್ಕೊಂಡಿದ್ವಿ ಸರ್. ಈಗ ಹತ್ತಿ ಅಂತಂದ್ರೆ ಈಗ ಮೊದ್ಲೆಲ್ಲ DCH ಬೆಳೀತಾ ಇದ್ರಲ್ವಾ, ನಿಮಗೆ ಗೊತ್ತಿರಬಹುದು DCH? ಗೊತ್ತು ಸರ್. ಈಗ ಅವತ್ತಿನ ಬೆಳಿತರೆ ಬೇರೆ ಹತ್ತಿ? ಇಲ್ಲ ಸರ್, ಮುಂಚೆ DCH ಬೆಳೀತಾ ಇದ್ವಿ, ಈ ಸಾರಿ ಚೇಂಜ್ ಮಾಡಿದ್ವಿ ಸರ್. ಒಂದು ನಂದಿನಿ ಅಂತ ಒಂದು ತಳಿ ಅದು ಹಾಕಿದ್ವಿ ಸರ್. ಫೆಬ್ರವರಿ ಅಂತದಲ್ಲಿ ನಮ್ಗೆ ಸ್ವಲ್ಪ ಮೋಟರ್ ಟ್ರಾನ್ಸ್ಫಾರ್ಮ್ ಕೆಟ್ಟೋಗ್ಬಿಡ್ತು ಸರ್. ಕೆಟ್ಟೋದ ನಂತರ ಆಮೇಲೆ ಅದು ರಿಪೇರಿ ಮಾಡಿಸಕ್ ಲೇಟ್ ಆಗ್ಬಿಡ್ತು, ಮಳೆ ಬಂತು, ಸ್ವಲ್ಪ ಗೊಬ್ಬರ ಏರ್ಬಿಟ್ಟು ಚೆನ್ನಾಗಿ ಚೆಲ್ಬಿಟ್ಟು ಟಿಲ್ಲರ್ ಹೊಡಿಸ್ಬಿಟ್ಟು ವ್ಯವಸಾಯ ಮಾಡಿ ಬೋದ್ ಹೊಡಿಸಿ ಬಿಟ್ಬಿಟ್ಟಿವಿ ಸರ್. ಮಳೆ ಬಂದ ತಕ್ಷಣ ನಾವು ಉಣಿಬಿಟ್ಟಿವಿ ಸರ್ ಬೀಜ ಉಣಿಸಿ ಆಮೇಲೆ ಟ್ರಾನ್ಸ್ಫಾರ್ಮ್ ಬಂತು, ಆಮೇಲೆ ನೀರು ಬಂತು. ಅವಾಗ ನೀರು ಸ್ವಲ್ಪ ಲೇಟ್ ಆಯ್ತು, 1 ತಿಂಗಳು ಲೇಟ್ ಆಯ್ತು ಅಂದ್ರು. ಮಧ್ಯದಲ್ಲಿ ಒಂದ್ ಸ್ವಲ್ಪ ಮಳೆಗಾಲ ಜಾಸ್ತಿ ಆಗ್ಬಿಡ್ತು ಜುಲೈ ನಂತರ, ಜಾಸ್ತಿ ಆಗ್ಬಿಡ್ತು. ಅವಾಗ ಸ್ವಲ್ಪ ಕಾಯಿ ಸ್ವಲ್ಪ ಒಳಗಡೆನೆ ಕೊಳತು ಬಿಡ್ತು. ಈಗ ಮಳೆ ಸ್ವಲ್ಪ ಕಡಿಮೆ ಆಯ್ತು, ಚೆನ್ನಾಗಿದೆ ಸರ್. ಒಂದು 4 ಕ್ವಿಂಟಲ್ ಹತ್ತಿ ಆಗಿದೆ, ನಾವು 2 ಎಕರೆ ಹಾಕಿದೀವಿ. ಎಷ್ಟು ಪ್ಯಾಕೆಟ್ ಬೀಜ ಊರಿದ್ರೆ ಸರ್? 5 ಪ್ಯಾಕೆಟ್. 5 ಪ್ಯಾಕೆಟ್ ಈಗ 750 ಗ್ರಾಮ್ ಇರ್ತವೆ, 5 ಪ್ಯಾಕೆಟ್ ಉಣಿದೀವಿ. ಈಗ 2 ಎಕರೆಗೆ 4 ಕ್ವಿಂಟಲ್ ಸಿಕ್ಕಿದೆ ಹತ್ತಿ. 4 ಕ್ವಿಂಟಲ್ ಐತೆ, ಇನ್ನು ಕಾಯಿ ಬೇಜಾನೈತೆ ಸರ್, ಚೆನ್ನಾಗಿದೆ. ಇನ್ನು ಜಾಸ್ತಿ ಇದೆ ಅಂತ ಹೇಳಿದ್ರ? ಚೆನ್ನಾಗಿದೆ ಸರ್, ಈಗೆಲ್ಲ ಒಂದು 12 ಕ್ವಿಂಟಲ್ ಆಗ್ಬೋದು ಸರ್. ಎಲ್ಲ ಈಗ ಚೆನ್ನಾಗಿ ಹೊಡೆದು ಬಿಟ್ಟೆ ಬಿಸಿಲಿಗೆ, ಚೆನ್ನಾಗಿ ಬರುತ್ತೆ. ಏನ್ ರೇಟ್ ಸಿಕ್ತು ನಿಮಗೆ? ಮಾರಾಟ ಮಾಡಿದ್ರ? ಇಲ್ಲ, ಮಾರಿಲ್ಲ ಸರ್. ಏನ್ ರೇಟ್ ಇದೆ ಈಗ? ಈಗ 7,500 ಒಳಗಡೆ ಇದೆ ಸರ್, 1 ಕ್ವಿಂಟಲ್ಗೆ. ಒಂದ್ 8,000 ರೂಪಾಯಿ ರೇಟ್ ಸಿಕ್ಕನ ಅದೇನು ಲಾಸ್ ಆಗಲ್ಲ ಅಲ್ವಾ? ಲಾಭದಾಯಕ ಬೆಳೆ ಆಗುತ್ತೆ, ಒಟ್ಟಾರೆ ಇಳುವರಿ ಚೆನ್ನಾಗಿ ಬರುತ್ತೆ. ಲಾಸ್ ಆಗಲ್ಲ ಸರ್, ಚೆನ್ನಾಗಿದೆ ಸರ್. ಅದ್ ಮಧ್ಯದಲ್ಲಿ ಒಂದ್ ಸ್ವಲ್ಪ ನೀರ್ ಜಾಸ್ತಿ ಆಗ್ಬಿಟ್ಟು ಕಾಯಿ ಕೊಳತಾ ಬಂದ್ಬಿಡ್ತು. ಅಂದ್ರೆ ಮಳೆಗಾಲ ಜಾಸ್ತಿ ಆದ್ರೆ ಅತಿ ಉತ್ತಮ ಬೆಳೆಯಕ್ಕಾಗಲ್ಲ. ನಮ್ ಕಡೆ ಏನಂದ್ರೆ ನೀರಾವರಿಗೆ ಫೆಬ್ರವರಿಗೆ ಉಣ್ಬಿಡ್ತಾರೆ, ಆಮೇಲೆ ಇದು ಆಗಸ್ಟ್ ಗೆಲ್ಲ ಕ್ಲೋಸ್ ಆಗ್ಬಿಡ್ತದೆ. ಉಣ್ಬಿಟ್ಟು ಈಗ ಮತ್ತೆ ಮೆಕ್ಕೆಜೋಳ ಹಾಕ್ತಿದಾರೆ. ನಾವು ಒಂದ್ ಸ್ವಲ್ಪ ಅದು ಒಂದ್ ಕಡೆ ಸ್ವಲ್ಪ ಜೋಗನೆಲ್ಲ ಬಂತು, ಬಿಟ್ಟು ಅದ್ ತೆಗೆದ್ಬಿಟ್ಟು ಮೆಕ್ಕೆಜೋಳ ಹಾಕಿದೀವಿ ಸರ್. ಈಗ ಒಂದ್ ಬೆಳೆ ತಗೊಂಡ್ ಮತ್ತೆ ಇನ್ನೊಂದ್ ಬೆಳೆ ಹಾಕ್ಬೋದು, ಮೆಕ್ಕೆಜೋಳ ಹಾಕ್ಬೋದು ಸರ್. ಈಗ ಉತ್ತಮವಾದ ಒಂದ್ ಹತ್ತಿ ಬೆಳೆ ಅಂದ್ರೆ DCH ಅಂದ್ರೆ ಈಗಿನ ತಳಿಗಳು ಅಂತ. DCH ಚೆನ್ನಾಗಿದೆ ಸರ್. ಅದು ಏನಂದ್ರೆ ಸ್ವಲ್ಪ ಇದಕ್ಕಿಂತ ರೇಟ್ ಚೆನ್ನಾಗಿರುತ್ತೆ. ನಾವು ಬೆಳೆದಿದ್ದೀವಿ ಹಿಂದೆಲ್ಲ, ರೇಟ್ ಚೆನ್ನಾಗಿರುತ್ತೆ. 10,000 ವರೆಗೂ ರೇಟ್ ಇರುತ್ತೆ. ಇದು ಯಾಕಂದ್ರೆ ನಂದಿನಿ ಇವೆಲ್ಲ ಹೈಬ್ರಿಡ್ ಬಂದಿದಾವಲ್ಲ, ಇವಕ್ಕೆ ಸ್ವಲ್ಪ ಸ್ಮೂತ್ ಆಗಿರ್ತಾವ ಸರ್ ಕಾಯಿ. DCH ಅಂದ್ರೆ ಸ್ವಲ್ಪ ಕಾಯಿ ಗಟ್ಟಿ ಇರ್ತದೆ. ಹೌದು, ತಳೆ ದೊಡ್ಡದು ಬರಲ್ಲ, ಅದು ಬರಲ್ಲ, ಚಿಕ್ಕದು ಬರುತ್ತೆ. ಅಂದ್ರೆ ಇತ್ತೀಚೆಗೆಲ್ಲ ಹತ್ತಿ ಬೆಳೆ ಕಡಿಮೆ ಆಗಿದೆ ಅಲ್ವಾ ಎಲ್ಲಾ ಭಾಗದಲ್ಲಿ ನೋಡಿದ್ರು? ಯಾಕೆ ನೀವ್ ಯಾಕೆ ಮನ್ಸು ಮಾಡಿದ್ರೆ ಹತ್ತಿ ಬೆಳಿಬೇಕಂತ? ಇಲ್ಲ ಸರ್, ಹತ್ತಿ ನಮ್ಗೆ ಸ್ವಲ್ಪ ಲಾಸ್ ಆಗಲ್ಲ. ನಾವು ಸ್ವಲ್ಪ ಬ್ಯಾಂಕ್ ಅಲ್ಲಿ ಸ್ವಲ್ಪ ಲೋನ್ ಮಾಡ್ಕೊಂಡು ಸ್ವಲ್ಪ ಹತ್ತಿಯಿಂದ ಬೆಳೆದ್ರೆ ನಾವು ಸಾಲ ಮರುಪಾವತಿ ಮಾಡಬಹುದು, ಹಂಗೆ ಟರ್ನ್ ಓವರಿ ಮಾಡಬಹುದು. ಕೈ ಹಿಡಿತತೆ ಹತ್ತಿ ಬೆಳೆ ಅಂತೀರ? ಬೇರೆ ಸ್ವಲ್ಪ ಕಷ್ಟ ಸರ್. ಒಂದು 10-12 ಕ್ವಿಂಟಲ್ ಬೆಳ್ಕೊಂಡ್ರೆ 1,00,000 ಚಿಲ್ಲರ ಆಗುತ್ತೆ. ನಾವು ಬೆಳೆ ಸಾಲ ತಗೊಂಡಿರ್ತೀವಿ ಬ್ಯಾಂಕ್ ಅಲ್ಲಿ, ಅದನ್ನ ರಿನ್ಯೂವಲ್ ಮಾಡ್ಕೊಂಡು ಹಂಗೆ ಮುಂದೆ ಮತ್ತೆ ಬೆಳೆ ಇಡಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹತ್ತಿ ಬೆಳೀತಾ ಇದ್ರ. ಅಂದ್ರೆ ಆದಷ್ಟು ಮುಂಗಂಡ್ ಹಾಕ್ಬೇಕಲ್ವಾ ಹತ್ತಿನ? ಫೆಬ್ರವರಿಗೆ ಹಾಕ್ಬೇಕು ಸರ್. ಅವಾಗೆಲ್ಲ ಬಿಸಿಲಿರುತ್ತಲ್ಲ, ಗಿಡ ಏರಿಕೆ ಬರುತ್ತಾ? ಬರುತ್ತೆ ಸರ್. ನಾವು ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು, ಮಳೆಗಾಲ ಬರೋದ್ರೊಳಗೆ ನಮ್ಗೆ ಬಲಿಬೇಕು ಸರ್. ಅವಾಗ ಬಿಸಿಲಿರುತ್ತ ಚೆನ್ನಾಗಿ ಹೊಡೆದು ಬಿಡ್ತೈತೆ, ಕಾಯಿ ಚೆನ್ನಾಗಿರ್ತದೆ ಸರ್, ಹತ್ತಿ ಕ್ಲೀನ್ ಆಗಿರ್ತದೆ. ಈಗೆಲ್ಲ ಸಾಕಷ್ಟು ಕಡೆ ನೋಡಿದೀನಿ ನಾವು, ಇನ್ನು ಕಾಯಿನೇ ಬಲ್ತಿರಲ್ಲ, ಅಲ್ಲಿ ಬೆಂಕಿ ರೋಗ ಬಿದ್ದಿರುತ್ತೆ. ಬಿದ್ದಿರುತ್ತೆ ಸರ್. ಈಗ ನಾವು ಬಿಸಿಲು ಬರೋದ್ರೊಳಗೆ ನಾವು ಗಿಡ ಒಂದ್ ಸ್ವಲ್ಪ ಬೆಳೆಸ್ಕೊಂಡಿರ್ಬೇಕು, ಜನವರಿ ಎಂಡಿಂಗ್ ಹಾಕ್ಬಿಡ್ಬೇಕು, ಹಾಕ್ತಿವಿ. ಆದ್ರೆ ನಾವು ಸ್ಪ್ರೈ ಮಾಡ್ತೀವಿ ಸರ್, ವಾರದಲ್ಲಿ 2 ಸರ್ ನೀರ್ ಕಟ್ತೀವಿ, ಆಮೇಲೆ ಪಂಪ್ ಇಂದ ಸ್ಪ್ರೈ ಮಾಡ್ತೀವಿ, ಔಷಧಿ ಹೊಡಿತೀವಲ್ಲ ಟೈಪ್ ನೀರ್ನ ಗಿಡದ ಮೇಲೆ ಸ್ಪ್ರೈ ಮಾಡ್ತೀವಿ. ಯಾಕೆ ಆತರ ಯಾಕೆ ಮಾಡ್ತೀರಿ? ಸ್ವಲ್ಪ ಗಿಡಕ್ಕೆ ಬಿಸಿಲು ಕೆಳಗಡೆನ ತಂಪಿರ್ತತೆ, ಮೇಲ್ಗಡೆನ ಸ್ವಲ್ಪ ಸ್ಪ್ರೈ ಮಾಡ್ತೀವಿ ಸರ್. ಈಗ ಹತ್ತಿ ಅಂತಂದ್ರೆ ಯಾವ್ದಲ್ಲಿ ನಾಟಿ ಮಾಡ್ತೀರ ನೀವು? ಹತ್ತಿ ಕುಂಟೆ ಅಂತ ಸಪರೇಟ್ ಇರುತ್ತೆ ಸರ್, 2.5 ಅಡಿ ಇರ್ತದೆ. ಅದು ಒಂದು ಸಾಲ್ ಬಿಟ್ಬಿಟ್ಟು ಒಂದ್ ಸಾಲ್ ಉಣಿಸ್ತೀವಿ. ಅವನು ಈಗ ನಾವ್ ಹತ್ತಿ ಆದ ತಕ್ಷಣ ಬೆಳೀತಲ್ಲ, ಒಂದು 3 ಸರಿ ಕುಂಟೆ ಹೊಡಿತೀವಿ ಸರ್. ಕುಂಟೆ ಹೊಡೆದಾಗ ಹುಲ್ಲೆಲ್ಲ ಹೋಗ್ತದೆ, ಸಾಲ ಸಾಲಲ್ಲಿ ಸ್ವಲ್ಪ ಕಳೆ ಹುಲ್ಲು ಇರ್ತದೆ. ಆ ಹುಲ್ಲು ನಾವು ಲೇಬರ್ ಇಟ್ಬಿಟ್ಟು ನಾವು ಮನೆ ಜನಗಳು ಇಟ್ಕೊಂಡು ಸ್ವಲ್ಪ ತೆಗಿಸ್ತೀವಿ ಸರ್. ಈಗ ಕುಂಟೆ ಆಡಿದಷ್ಟು ಜಾಸ್ತಿ ಗಿಡ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರಲ್ವಾ? ಯಾಕಂದ್ರೆ ನಾವು ಈ ಗೊಬ್ಬರ ಮಣ್ಣು ಎಲ್ಲ ಹಾಕಿರ್ತೀವಲ್ಲ, ಅದು ಒಂದು ಬೋಧಿಗೆ ಒಳಗಡೆ ಹೋಗಿರ್ತದೆ ಸರ್. ಹೋಗಿರೋದ್ರಿಂದ ಗಿಡಕ್ಕೆ ಸ್ವಲ್ಪ ಬೇರೆ ಉಳ್ಕೊಂತ ಇಳ್ಕಂತ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಪವರ್ ಕೊಡ್ತದೆ ಸರ್. ಹಂಗಾಗ್ಬಿಟ್ಟು ಹತ್ತಿಗೆ ಸ್ವಲ್ಪ ಚೆನ್ನಾಗಿ ಇಳುವರಿ ಕೊಡ್ತದೆ. ಹತ್ತಿ ಬೆಳೆಯಕ್ಕೆ ಹೆಚ್ಚು ಖರ್ಚು ಬರುತ್ತೆ ಅಂತೀರ? ಖರ್ಚಂದ್ರೆ ಈ ಬೀಜ, ಆಮೇಲೆ ಈಗ ನಾವು ಗೊಬ್ಬರ ಹಾಕ್ತಿವಿ ಸರ್. ಒಟ್ಟಿಗೆ ಗೊಬ್ಬರ ಫಸ್ಟ್ ಹಾಕಿರ್ತೀವಿ, ರಾಸಾಯನಿಕ ಗೊಬ್ಬರ 2 ಸರಿ ಇಡ್ತೀವಿ ಸರ್. ಫಸ್ಟ್ 16-20, 20-20 ಇಡ್ತೀವಿ. ಅದರಲ್ಲಿ ಸ್ವಲ್ಪ ವೀರ್ಯ ಮಿಕ್ಸ್ ಮಾಡಿ ಪಟಾಸ್ ಇರುತ್ತಲ್ಲ 17-20, ಅದರಲ್ಲಿ ಮಿಕ್ಸರ್ ಇರ್ತದೆ ಸರ್, ಎಲ್ಲಾ ಇರುತ್ತೆ. ಫಸ್ಟ್ ಟೈಮ್ DAP ಇಡ್ತೀವಿ, ಆಮೇಲೆ ಮಿಕ್ಸರ್ ಇಡ್ತೀವಿ ಸ್ವಲ್ಪ ಕಾಯಿ ಸ್ವಲ್ಪ ದುಡ ಬರಂಗೆ. ಆಮೇಲೆ ಏನು ಹಾಕಲ್ಲ ಸರ್, ಔಷಧಿ ಹೊಡಿತೀವಿ. ಒಂದು 15 ದಿವಸಕ್ಕೊಂದು ಸರ್ ಔಷಧಿ ಹೊಡಿತೀವಿ. ಯಾಕೆ 15 ದಿನ ಕಮ್ಮಿ ಹಾಕೊಡಿತೀರ? ಈಗ ರೋಗ ಇದ್ದಾಗ ಹೊಡಿಬೇಕು. ಇಲ್ಲ ಸರ್, ಅದೊಂದು ಪೌಡ್ರಿ ಬಂದಿದೆ ಸರ್ ಒಂದು, ಅದು ಕಾಯಿ ಹಿಡಿಯಕ್ಕೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಹೂವು ಹಿಡಿಯಕ್ಕೆ ಅದು ಉದುರು ಹೋಗದಂಗೆ ಒಂದು ಔಷಧಿ ಬಂದಿದೆ ಸರ್. ಇಂಪ್ರೂವ್ಮೆಂಟ್ ಗಿಡ ಇಂಪ್ರೂವ್ಮೆಂಟ್ ಆಗಕ್ಕೆ ಅದನ್ನ ನಾವು ಬಳಸ್ತೀವಿ ಸರ್. ಈಗ ಹತ್ತಿ ಹೆಚ್ಚು ಬೆಳಿಬಾರ್ದು ಅಂತಂದ್ರೆ ಹತ್ತಿ ಎಲ್ಲ ಕುಡಿಸಿ ಊಟದ ಇದೆಲ್ಲ ಮಾಡ್ತೀರಿ ನೀವು ಸರ್? ಅದು ಸ್ವಲ್ಪ ಬಹಳ ಎತ್ತರ ಬೆಳೆದು ಬಿಟ್ರೆ, ಅದು ನಮ್ಗೆ ಅಗ್ರಿಕಲ್ಚರ್ ಆಫೀಸರ್ ಒಂದು ಕೇಳಿದೆ ಸರ್ ನಾನು, ಸರ್ ಬಹಳ ಎತ್ತರ ಹೋಗ್ಬಿಟ್ಟತೆ ಇದನ್ನ ಹೆಂಗ್ ಸರ್ ಅಂದ್ರೆ. ಇಲ್ಲಪ್ಪ, ನಮ್ಮಲ್ಲಿ ನಮ್ಮ ಅಮ್ಮ ಅಪ್ಪ ಹೇಳ್ತಿದ್ರು ಬಹಳ ಎತ್ತರ ಹೋಗಿ ಬಿಡಬಾರ್ದಪ್ಪ, ಅದು ಸ್ವಲ್ಪ ಕುಡಿ ಕಟ್ ಮಾಡ್ಬಿಟ್ರೆ ಪಕ್ಕದಲ್ಲೇ 4-5 ಕೊಂಬೆ ಬರುತ್ತೆ, ಅದರಲ್ಲಿ ಗಾಳಿ ಗೀಳಿ ಚೆನ್ನಾಗಿ ಆಡ್ತತೆ, ಇಳುವರಿನ ಕಾಯಿನೂ ಚೆನ್ನಾಗಿ ಹಿಡಿತತೆ, ಕುಡಿ ಕಟ್ ಮಾಡ್ಬೇಕು, ಇಲ್ಲ ಸುಮ್ನೆ ಮ್ಯಾಲಕ್ಕೆ ಹೋಗ್ಬಿಡ್ತತೆ ಅಂತ ಹೇಳಿ ಕಟ್ ಮಾಡ್ತೇವೆ ಸರ್. ಚೆನ್ನಾಗಿ ರೊಂಬೆ ಬಂದ್ಬಿಡ್ತೇವೆ ಸರ್, ಒಂದು ಗಿಡಕ್ಕೆ 4-5 ಬಂದ್ಬಿಡ್ತವೆ, ಆ ಕೊನೆ ಎಲ್ಲೆಲ್ಲವರೆಗೆ ಇರುತ್ತೋ ಅಲ್ಲೇವರೆಗೂ ಕಾಯಿ ಬಿಡ್ತೇವೆ ಸರ್. ಈಗ ಕೆಲವು ಟೈಮ್ ಎಲ್ಲ ಈಗ ಸಕಾಲಕ್ಕೆ ತಕ್ಕಂತ ತೇವಾಂಶ ಸಿಗಲಿಲ್ಲ ಅಂದ್ರೆ ಹೂ ಇರ್ಬೋದಿರ್ತಾವಲ್ವಾ, ಅವಾಗೆಲ್ಲ ಯಾವ ರೀತಿ ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀರಾ? ಅದೇ ಸರ್, ನಾವು ಅದು ಕೇಳ್ಬಿಟ್ರೆ ಅಂಗಡಿಯಲ್ಲಿ ಹೂ ಹಿಂಗ್ ಉದುರ್ತತ್ತ ನಾವು ತಗೊಂಡೋಗ್ತೀವಿ ಸರ್. ತಗೊಂಡೋಗ್ ತಕ್ಷಣ ಅವ್ರು ಕೊಡ್ತಾರೆ, ಅದನ್ನ ನಾವು ಸ್ಪ್ರೈ ಮಾಡ್ತೀವಿ ಸರ್. ಆಮೇಲೆ ಒಂದು ನಯನ ಡಿಎಪ್ ಒಂದು ಇದು ಬಂದಿತ್ತು, ನಯನ ಡಿಎಪಿ, ಅದರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅದು ಪೌಡರ್ ಕೊಡ್ತಾರೆ ಸರ್. ಆ ಪೌಡರ್ ಇಂದ ನಾವು ಸ್ಪ್ರೈ ಮಾಡ್ತೀವಿ. ಇದೆಲ್ಲ ಅನುಕೂಲ ಆಗುತ್ತಂತೆ ಬೆಳಿಗ್ಗೆ? ಈ ಸಾರಿ ಚೆನ್ನಾಗಿ ಬಂದಿತ್ತು. ನೀವೇನು ಕೊಳವೆ ಬಾವಿ ಹಾಕ್ಸಕ್ ಹೋಗ್ಲಿಲ್ಲ? ಕೊಳವೆ ಹಾಕಿದ್ವಿ ಸರ್, ಅದರಲ್ಲಿ ಸ್ವಲ್ಪ ದಿವಸ ನೀರು ಬಂತು, ಬರಗಾಲ ಬಂದ್ಬಿಡ್ತು. ಅದ್ ಯಾಕೋ ನಮ್ ಕಡೆ ಅದು ನೀರು ಬೋರ್ ಫೇಲ್ ಆಗ್ಬಿಡ್ತು. ಈಗ ಅದೇ ಮೋಟರ್ ತೆಗೆದ್ಬಿಟ್ಟು ಬಾವಿಯಲ್ಲಿ ಹಾಕ್ಬಿಟ್ಟಿದ್ವಿ. ಕೃಷ್ಣಪ್ಪ ಅವರು ಒಟ್ಟಾರೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ ಸರ್? ನಮ್ದು 8 ಎಕರೆ ಇದೆ ಸರ್, 3 ಜನ ಅಂತ ಭಾಗ ಮಾಡ್ಕೊಂಡಿದ್ವಿ. ನಾವು 3 ಎಕರೆ ಬಂದಿದ್ದೆ, ನಮ್ದು ಇನ್ನು ಎಕ್ಸ್ಟ್ರಾ ಒಂದು 1.5 ಎಕರೆ ಜಾಸ್ತಿ ಇತ್ತು ಸರ್. ಈಗ ಹತ್ತಿ ಅಂತಂದ್ರೆ ಎಷ್ಟು ಎಕರೆ ಹಾಕಿದ್ರಿ? 2 ಎಕರೆ. ಹಾಗೆ ಇನ್ನದ ಭೂಮಿಯಲ್ಲೆಲ್ಲ ಏನ್ ಬೆಳಿತೀರ? ಶೇಂಗಾ ಆಗ್ತದೆ ಸರ್. ಶೇಂಗಾ ಅಂತಂದ್ರೆ ಎಷ್ಟು ಎಕರೆ ಬೆಳಿತೀರ? ಶೇಂಗಾ ಒಂದು 2.5 ಎಕರೆ. ಅದು ನೀರಾವರಿ ಬೆಳಿತೀರ ಏನ್ ಕೃಷಿ ಭೂಮಿ ಬೆಳಿತೀರ? ಕೃಷಿ ಭೂಮಿ ಸರ್. ಕೃಷಿ ಭೂಮಿಗೆ ಈಗ ಬಾವಿ ನೀರೇನು ಆಯ್ಸಲ್ಲ ಅದಕ್ಕೆ? ಅದಕ್ಕೆ ಮೊನ್ನೆ ಈಗ ಮಳೆ ಕೈ ಕೊಟ್ಟಿದ್ ಸರ್, ಒಂದ್ಸರಿ ಸಿಂಕ್ಲರ್ ಪೈಪ್ ತಗೊಂಡ್ಬಿಟ್ಟು ಬಿಟ್ಟಿದೀವಿ, ಅನುಕೂಲ ಆಯ್ತು. ಈಗ ಶೇಂಗಾ ಬೆಳೆನು ಪ್ರತಿ ವರ್ಷ ಬೆಳಿತೀರ ನೀವು? ಬೆಳಿತೀವಿ ಸರ್ ಬದಲಿಗೆ, ಅದರಲ್ಲೇ ಸ್ವಲ್ಪ ಇದು ತೊಗರಿ ಅಕ್ಕಡೆ ಹಾಕ್ತಿವಿ ಸರ್. ಯಾಕಂದ್ರೆ ಮನೆಗೆ ಬೇಕಲ್ಲ, ತೊಗರಿ ಸ್ವಲ್ಪ ಅಲಸಂದೆ ಮಿಕ್ಸ್ ಮಾಡ್ಬಿಟ್ಟು ಹಾಕ್ತಿವಿ. ಮನೆಗೆ ವರ್ಷದವರೆಗೂ ನಮ್ಗೆ ಅಲಸಂದೆ ಆಗುತ್ತೆ. ಅಲ್ಲೆಲ್ಲ ಸ್ವಲ್ಪ ಇದು ಉರುಳಿನೇ ಹಾಕ್ತಿವಿ ಸರ್. ಉರುಳಿ ಅದನ್ನ ಅಕ್ಕಡೆ ಹಾಕ್ತೀರ? ಯಾಕೆ ಹಾಕ್ತಿವಿ ಅಂದ್ರೆ ನಮಗ್ ಮನೆಗೆ ಬೇಕು ಸರ್. ಎಲ್ಲಾ ಕಾಳು ಹೆಸರು ಸ್ವಲ್ಪ ಏನಾದ್ರು ಮಿಕ್ಸ್ ಮಾಡ್ತಿವಿ. ಈ ತೊಗರಿಯಲ್ಲಿ ಅಲಸಂದಿ ಹೆಸರು ಮಿಕ್ಸ್ ಮಾಡ್ತೀವಿ, ಆ ಸಾಲೆಗಾಗ ಯಾಕಂದ್ರೆ ಅದು ಕಾಯಿ ಚೆನ್ನಾಗಿ ಬಿಡ್ತದೆ. ನೆಲದಲ್ಲಿ ಇದ್ರೆ ಸ್ವಲ್ಪ ಅಷ್ಟೊಂದು ಬಿಡಲ್ಲ, ಬಿಡಿಸಕ್ಕೂ ಅನುಕೂಲ ಆಗುತ್ತೆ. ಅಂದ್ರೆ ಅಕ್ಕಡಿಯಲ್ಲಿ ಹಾಕೋದ್ರಿಂದ ಎಲ್ಲೋ ಒಂದ್ ಬಳ್ಳಿ ಸಾಕಷ್ಟು ಹರಡಿಕೊಂಡು ಕಾಯಿ ಚೆನ್ನಾಗಿ ಬಿಡುತ್ತೆ ಸರ್. ಮೊದಲ ಪದ್ಧತಿ ಇತ್ತಲ್ವಾ? ಮುಂಚೆಲ್ಲ ಇತ್ತು ಸರ್, ನಮ್ಮ ತಾತಾರೆಲ್ಲ ಬೆಳೀತಾ ಇದ್ರ. ಅದೇ ನಾವು ಯಾಕೆ ಬೆಳಿತೀವಿ ಅಂದ್ರೆ ನಮಗೆ ಮನೆಗೆ ಬೇಕು. ಹಿಂದೆಲ್ಲ ನಮ್ಮಪ್ಪರು ವರ್ಷದವರೆಗೂ ತೊಗರಿ ಅಲಸಂದಿ ಮತ್ತೆ ಎಳ್ಳು ಸಮೇತ ಬೆಳೀತಿದ್ರು. ಈಗ ಇತ್ತೀಚೆಗೆ ಮತ್ತೆ ಸ್ವಲ್ಪ ಹಂಗ ಹಿಂಗ ಬಂದಾಗ ನಾವು ಜಾಸ್ತಿ ತೊಗರಿ ಹಾಕ್ಬಿಟ್ಟು ಶೇಂಗಾ ಬೆಳೆಯಾಗಲ್ಲ ಅಂತ ನಾವು ಈ ತೊಗರಿ ಹಾಕ್ತಾನೆ ಇದ್ವಿ ಸರ್. ಒಟ್ಟಾರೆ ಅಕ್ಕಡಿ ಬೆಳೆಗಳನ್ನ ಬೆಳಕಾಳ್ತೀರ ನೀವು? ಮನೆಗೆ ಬೇಕಲ್ಲ ಸರ್. ಈಗೆಲ್ಲ ಹೊರಗಡೆಯಿಂದ ನಾವು ಕೊಂಡ್ಕೊಂಬರಕ್ ಆಗಲ್ಲ, ಜಮೀನದ್ದು ಯಾಕೆ ನಾವು ಬೆಳಿಬಾರ್ದು ಅಂತ ನಿಮ್ಮ ಅನಿಸಿಕೆ? ತರಕಾರಿನೂ ಸ್ವಲ್ಪ ಹಾಕೊಂತೀವಿ ಸರ್. ಏನ್ ಬೆಳಿದ್ರೆ ತರಕಾರಿ ಅಂದ್ರೆ? ಅದರಲ್ಲಿ ಸ್ವಲ್ಪ ಜೋಳೆ, ಆಮೇಲೆ ಬೆಂಡೆಕಾಯಿ, ಆಮೇಲೆ ಸುತ್ತ ಇದು ಹಾಕ್ತಿವಿ ಸರ್ ನಾವು. ಅಂದ್ರೆ ಜಣಬು ಅಂತ ಹಾಕ್ತಿವಿ, ಅದು ಮನೆಗೆ ಬೇಕದು, ಬಹಳ ಚೆನ್ನಾಗಿರ್ತದೆ. ಜನಬ ಅಂದ್ರೆ ಎಲ್ಲೋ ಕಲರ್ ಹೋಗಿ ಬಿಡ್ತೈತೆ, ಅದು ಮನೆಗೆ ಪಲ್ಯ ಗಿಲ್ಲೆಗೆ ಚೆನ್ನಾಗಿರ್ತೈತೆ. ಮನೆಗೆ ಎಷ್ಟು ಬೇಕಷ್ಟು ಹಾಕೊಂತೀವಿ ಸರ್. ಸ್ವಲ್ಪ ಟೊಮಾಟೊ ಹಾಕೊಂತೀವಿ. ಈಗ ಪ್ರತಿ ವರ್ಷ ಶೇಂಗಾ ನಿಮ್ಗೆ ಎಷ್ಟು ಚೀಲ ಬೆಳಿತೀರ ಸರ್? ಒಂದು 2.5 ಎಕರೆ ಹಾಕ್ತಿವಿ ಸರ್ ನಾವು, ಕ್ವಿಂಟಲ್ 50 ಕೆಜಿ ಹಾಕ್ತಿವಿ ಸರ್. ಒಳ್ಳೆ ಇಳುವರಿ ತೆಗಿತೀರ ಶೇಂಗಾ ಬೆಳೆಯಲ್ಲಿ? ಬಂದ್ರೆ ಆಗುತ್ತೆ ಸರ್, ಅದು ಸ್ವಲ್ಪ ಮಳೆ ಸ್ವಲ್ಪ ಕಡಿಮೆ ಆದ್ರೆ ಆಗಲ್ಲ. ಇಷ್ಟು ದಿವಸ ನಮ್ಗೆ ಪೈಪ್ ಅನುಕೂಲ ಇದ್ದಿಲ್ಲ ಸರ್, ಸಿಂಕ್ಲರ್ ಪೈಪ್ ಬಂದ್ಬಿಟ್ಟು ನಮ್ಗೆ ಅನುಕೂಲ ಆಯ್ತು. ಹಂಗಾಗ್ಬಿಟ್ಟು ದಿನ್ನಾಗೆ ನೀರು ಹೋಗ್ತಾ ಇದ್ದಿಲ್ಲ. ಯಾವಾಗಾರ ಹಿಂಗ್ ಬರಗಾಲ ಬಂದಾಗ ನಾವು ಈಗ ಒಂದೆರಡು ಸಾರಿ ಬಿಟ್ಟಿದೀವಿ, ಈ ಸಾರಿ ಬಿಡಬೇಕು ಸರ್. ಶೇಂಗಾ ಚೆನ್ನಾಗಿದೆ. ಈಗ ಭತ್ತ ಅಂತಂದ್ರೆ ಭತ್ತ ಎಷ್ಟು ಬೆಳಿತೀರ ನೀವು, ಎಷ್ಟು ಎಕರೆ ಒಳಗಡೆ? ಭತ್ತ ಒಂದು ನಾವು 1.5 ಎಕರೆ 3 ಎಕರೆ ಮಾಡ್ಕೊಂಡು. ಹೆಂಗೆ ಭತ್ತ ಅಂತಂದ್ರೆ ಯಾವ ಯಾವ ಪದ್ಧತಿಯಲ್ಲಿ ಬೆಳಿತೀರಿ ಭತ್ತ ಅಂದ್ರೆ? ಈಗ ನಾವು ಫಸ್ಟ್ ಹಾಗೆ ಹೋಗ್ತೀವಿ ಸರ್, ಒಂದು 30 ಕೆಜಿ ಒಂದು ಪ್ಯಾಕೆಟ್ ತರ್ತೀವಿ ಅಂತಂದ್ಬಿಟ್ಟು ಒಂದು ಗದ್ದೆ 15 ಅಡಿ ಬಗಲ 15 ಅಡಿ ಉದ್ದ ಅದಕ್ಕೆಲ್ಲ ಸ್ವಲ್ಪ ಹಾಗೆ ಮಾಡ್ಕೊಂತೀವಿ ಸರ್. ಹಾಗೆ ಮಾಡಿಬಿಟ್ಟು ಅದು ಫಸ್ಟ್ ಮಡಿಕೆ ಎಲ್ಲ ಚೆನ್ನಾಗಿ ಉಡಿಸ್ಬಿಟ್ಟು ಅದಕ್ಕೆ ಗೊಬ್ಬರ ಹಾಕ್ತಿವಿ, ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಆದ ತಕ್ಷಣ ಸೊಪ್ಪು ಕಡಿತೀವಿ ನಮ್ಮ ಆಸ್ಟ್ರೇಲಿಯಾ ಸೊಪ್ಪು, ಕಣಗೆ ಸೊಪ್ಪು, ಹಂಗೆ ಸೊಪ್ಪು ಎಲ್ಲ ಇರ್ತಾರೆ, ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಫಸ್ಟ್ ಒಂದ್ಸರಿ ಒಂದು ಮಡಿಕೆ ಹೊಡಿತೀವಿ, ಹೊಡೆದ ತಕ್ಷಣ ಬೀಳಾಕ್ಬಿಡ್ತು, ಸುತ್ತ ಕಡಿಮೆ ಗಿಡಮೆ ಹಾಕೊಂಡು ಹಾಕ್ತಿವಿ. ಮತ್ತೆ 2 ಸರಿಗೆ ಇನ್ನೊಂದ್ಸರಿ ಹೊಡೆದ್ಬಿಟ್ಟು ಗೊಬ್ಬರ ಹಾಕ್ತಿವಿ. ಲಾಸ್ಟ್ಗೆ ಸೊಪ್ಪು ಹಸರೆಲೆ ಸೊಪ್ಪು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಬೀಜ ಹಾಕ್ತಿವಿ. ಬೀಜ ಆದ್ಮೇಲೆ ತಿಂಗಳಿಗೆ ಬರುತ್ತೆ ಸಸಿ ನಾಟಿಗೆ ನಾಟಿಗೆ. ಆಮೇಲೆ ನಾವೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಜಮೀನೆಲ್ಲ ಉಳುಮೆ ಮಾಡಿ, ಹಿಂದೆಲ್ಲ ನಾವು ಮಡಿಕೆ ಎಲ್ಲ ನಮ್ಮಪ್ಪರ ಎಲ್ಲ ಮಡಿಕೆ ಇದ್ವು, ಎತ್ತುಗಳು ಬೇಸಾಯ ಮಾಡ್ತಿದ್ವಿ. ಈಗೆಲ್ಲ ತುಂಬಾ ಕಷ್ಟ ಸರ್ ಅವ್ರು ಸಾಕೋದು. ನಾವೊಂದೇ ಒಂದು ಹಸು ಇಟ್ಕೊಂಡಿದ್ವಿ ಮನೆಗೆ ಹಾಲಿಗೆ, ಹಸರೆಲೆ ಗೊಬ್ಬರ ಹಾಕ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ನಾಟಿ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಮೇಲ್ ಗೊಬ್ಬರ ಅಂತ ಕೊಡ್ತೀವಿ. ಏನ್ ಕೊಡ್ತೀರಿ ಮೇಲ್ ಗೊಬ್ಬರ? DAP ಸಸಿ ನಾಟಿ ಮಾಡ್ಬೇಕಾದ್ರೆ ಕೊಡ್ತೀವಿ. ಆಮೇಲೆ ಒಂದು ಏನೋ ಒಂದು ಇದು ಬರುತ್ತೆ ಸರ್, ಒಂದು ಜಿಪ್ಸಮ್ ಅಂತ, ಅದನ್ನ ಚೆಲ್ಬಿಟ್ಟು ನಾಟಿ ಮಾಡ್ತೀವಿ. ಈಗ ಎಷ್ಟು ಮಡಿ ಮಾಡ್ತೀರ ನೀವು, ಎಷ್ಟು ಮಡಿ ಒಳಗಡೆ ಬೆಳಿತೀರ ನೀವು? ಒಂದು 1/2 ಎಕರೆ ಸರ್. 1/2 ಎಕರೆ? 1/2 ಎಕರೆಗೆ ಅಂದ್ರೆ ತುಂಬಾ ಮಡಿ ಆಗ್ತಾವಲ್ವಾ? ಆಗ್ತಾವ್ ಸರ್. ಈಗ ನೀರ್ ನಿಲ್ಸಿ ಬೆಳಿತೀರ ಅಥವಾ ನಿಲ್ಸಿ? ಈಗ ಕೆಲವೊಂದೆಲ್ಲ ತಳಿ ಬಂದವೀಗ, ಬಿತ್ತನೆ ಮಾಡಿ ನಮ್ಗೆ ಯಾವಾಗ ತೇವಾಂಶ ಬೇಕೋ ಅವಾಗ ನೀರ್ ಹಾಯಿಸುವಂತದ್ದು. ಯಾವಾಗಲೂ ನೀರು ಡೈಲಿ ಹರಿಸ್ತೀವಿ. ನೀರ್ ನಿಲ್ಲಿಸಿ ಬೆಳೆಯುವಂತದ್ದಂದ್ರೆ ನಿಮ್ಗೆ ನೀರ್ ಜಾಸ್ತಿ ಬರಬೇಕಾಗುತ್ತಲ್ವಾ? ಪ್ರತಿ ದಿವಸ ಆರದಂಗೆಲ್ಲ ಬಿಡ್ತಿದ್ವಿ ಸರ್, ಒಂದು ಗದ್ದೆಯಿಂದ ಒಂದು ಗದ್ದೆಗೆ ಹೋಗ್ತಿರ್ತ. ಅಂದ್ರೆ ನೀರು ನಿಮಗೆ ಸಾಕಷ್ಟು ಇದ್ದಾಗ ಏನ್ ಸಮಸ್ಯೆ ಆಗಲ್ಲಲ್ವಾ? ಇಲ್ಲ ಸರ್, ನೀರು ಜಾಸ್ತಿ ಇಲ್ದಾಗೆ ಕಷ್ಟ. ಈಗ ಸಬ್ಸೆಂಟ್ ಇದೆ ಸರ್. ಅಂದ್ರೆ ಮಳೆಗಾಲದಲ್ಲಿ ಅಷ್ಟೇ ಬೆಳಕನಕ ಅವಕಾಶ ನಿಮಗೆ. ಭತ್ತ ಅಂದ್ರೆ ಯಾವ ತಳಿ ಬೆಳಿತೀರಾ ನೀವು ಸರ್? ಈಗ ಹಿಂದೆಲ್ಲ ನಮ್ಮ ಹಳೆ ಪದ್ಧತಿ ಇದ್ದು ಅವೆಲ್ಲ ಹೋಗ್ಬಿಟ್ಟು ಹೋಗು, ಅವು ಇಳುವರಿ ಚೆನ್ನಾಗಿ ಬರ್ತಾ ಇಲ್ಲ. ಒಂದು ಹಂಸ ಸೋನ ಮಸೂರಿ ಆರನ್ನರ ಸೋನ ಅಂತ ಬಂದೈತೆ, ಅದು ಸ್ವಲ್ಪ ಚಿಕ್ಕದಿರ್ತದೆ, ಅದು ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ಅದನ್ನೇ ಬೆಳೀತಾ ಇದ್ವಿ ಸರ್. ಅದು ಆಫೀಸಲ್ಲಿ ಕೊಡ್ತಾರೆ, ಅಗ್ರಿಕಲ್ಚರ್ ಆಫೀಸಲ್ಲಿ ಬೀಜಗಳು, ಬಿತ್ತನೆ ಬೀಜಗಳು. ಅಲ್ಲಿಲ್ಲ ಅಂದ್ರೆ ಹೊರಗಡೆ ಅಂಗಡಿಗೆ ಹೋಗಿ ರಾಯದುರ್ಗ, ನಮ್ಮ ಪಕ್ಕದ 7 ಕಿಲೋಮೀಟರ್ ಆಗುತ್ತೆ ಆಂಧ್ರ, ಅಲ್ಲಿ ರಾಯದುರ್ಗ ಸಿಗುತ್ತೆ, ಬಳ್ಳಾರಿ ಸಿಗುತ್ತೆ, ತಗೊಂಬಂದು ಬಿತ್ತನೆ. ನೀವೇ ಸಸಿ ಮಾಡಿ ಮಾಡ್ಕೊಂಡು ನಾಟಿ ಮಾಡಿ ಬಿಡ್ತೀರ? ಖರ್ಚು ಬರುತ್ತಾ ಜಾಸ್ತಿ ನಿಮಗೆ ಭತ್ತ ಬೆಳೆಯಕ್ಕೆ? ಖರ್ಚು ಬರುತ್ತೆ, ಆದ್ರೂ ನಮಗೆ ಅದು ಲಾಸ್ ಏನು ಅನಿಸಲ್ಲ. ನಾವು ಸ್ವಂತ ಕೊಟ್ಟಿಗೆ ಗೊಬ್ಬರಿಂದ ಬೆಳ್ಕೊಂಡಿರ್ತೀವಿ, ನಮಗೆ ಒಳ್ಳೆ ಅನುಕೂಲ ಆಗ್ತದೆ. ಅಂದ್ರೆ ನಿಮ್ ಭಾಗದಲ್ಲಿ ಕಡಿಮೆ ಮಳೆ ಬೀಳುವಂತ ಪ್ರದೇಶದಲ್ಲಿ ನೀವು ಭತ್ತ ಬೆಳಿತೀರ ಅಂದ್ರೆ ಸಾಕಷ್ಟು ನಿಮಗೆ ನೀರು ಬೇಕಾಗುತ್ತೆ, ಆದ್ರೆ ನೀರಿನ ಸಮಸ್ಯೆ ಇಲ್ಲ. ಮುಂಗಾರಿಗೆ ಅಷ್ಟೇ ಬೆಳಿತೀವಿ ನಾವು. ಬೇಸಿಗೆ ಟೈಮ್ ನೀರು ಪ್ರಾಬ್ಲಮ್, ಕರೆಂಟ್ ಪ್ರಾಬ್ಲಮ್. ಈಗ ನಮ್ಗೊಂದು 2 ವರ್ಷದಿಂದ ನೀರು ಸಬ್ಸೆಂಟ್ ಆಗಿದೆ. ಬಾವಿ ಪಕ್ಕ ಕೆರೆ ಐತೆ, ಆ ಕೆರೆಗೆ ಡ್ಯಾಮ್ ನೀರು ಬರುತ್ತೆ, ಅದರಿಂದ ನಮ್ಗೆ ಅನುಕೂಲ ಆಯ್ತು. ಈಗ ಅರ್ಧ ಎಕರೆ ಒಳಗಡೆ ಎಷ್ಟು ಚೀಲ ಬೆಳಿದಿರ ಭತ್ತನ? ಒಂದು 30 ಚೀಲ ಬೆಳಿತು, 30 ಪ್ಯಾಕೆಟ್. ಈಗೆಲ್ಲ ಭತ್ತ ಅಂತಂದ್ರೆ ನೀವು ಮನೆಗೆಲ್ಲ ಅಕ್ಕಿ ಮಾಡಿ ಬಳಕೆ ಮಾಡ್ತೀರ ನೀವು? ಮಾಡ್ತೀನಿ ಸರ್. ಪಾಲಿಸ್ ಮಾಡಿಸ್ತೀರ ಅವನ್ನ? ಇಲ್ಲ, ಲೈಟ್ ಆಗಿ ಮಾಡಿಸ್ತೀವಿ ಸರ್. ಅಲ್ಲ, ಮೇಘದ ಸಿಪ್ಪೆನ ಅಷ್ಟೇ ತೆಗೆದು ಯೂಸ್ ಮಾಡಬಹುದಲ್ಲ ನೀವು? ಇಲ್ಲ ಸರ್, ಅದು ಕೆಲವೆಲ್ಲ ರೈಸ್ ಮಿಲ್ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಅದಕ್ಕೆ ಬಹಳ ನೈಸ್ ಆಗಿ ಮಾಡ್ತಾರೆ, ನಾವು ಮಾಡಿಸಲ್ಲ. ಮೇಘದ ಸಿಪ್ಪೆ ತೆಗಿಯಂತದ್ದು ಅಷ್ಟೇ, ಸ್ವಲ್ಪ ಲೈಟ್ ಆಗಿ ಮಾಡಿಸ್ತೀವಿ. ಅಂದ್ರೆ ಹೆಚ್ಚಾಗಿ ನೀವು ರಾಸಾಯನಿಕ ಏನ್ ಬಳಸ್ತೀರಾ ಏನ್ ಬಳಸಲ್ವ? ಜಾಸ್ತಿ ಸ್ವಲ್ಪ ಈಗ ಈ ಪರಿಸರ ಹೆಂಗಂಗೈತೆ ಹಂಗ ಹೋಗ್ಬೇಕಲ್ಲ ಸರ್, ಬಳಸ್ತೀವಿ. ಹಾಕ್ಬೇಕು, ಅದು ಹಾಕಿಲ್ಲ ಅಂದ್ರೆ ಅದು ಬರೋದೇ ಇಲ್ಲ ಬೆಳೆ. ನಾವೇನ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಸ್ವಲ್ಪ ಮಣ್ಣನ್ನು ಓಡಿಸ್ತೀವಿ. ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಕೆರೆ ಐತೆ, ಕಪ್ಪು ಮಣ್ಣು ಐತೆ, ಮಣ್ಣನ್ನು ಸ್ವಲ್ಪ ಏರಿಸ್ತಾ ಇದೀವಿ. ಈಗ ಭತ್ತ ಅಂತ ಅಂದ್ರೆ ನಿಮಗೆ ಮನೆಗೆ ಆಗಿ ಉಳಿದಂತವನ್ನ ಮಾರಾಟ ಮಾಡ್ತೀರಾ? ಮಕ್ಕಳಿಗೆ ನಮಗೆ ಉಳಿದ್ರೆ ಮಾರ್ತೀವಿ ಸರ್. ಹೆಚ್ಚಿಗೆ ಹೊಡೆಯಕ್ಕೆ ಸ್ವಲ್ಪ ನೀರು ಪ್ರಾಬ್ಲಮ್ ಅಲ್ಲ, ಅವರು ನಮ್ಮ ಅಣ್ಣನ ಮಕ್ಕಳು ಅವರು ಸ್ವಲ್ಪ ಹೊಡಿತಾರೆ, ಅವ್ರಿಗೂ ಮನೆಗೆ ಬೇಕಲ್ಲ ನಮ್ಗೆ. ಈಗ ಮತ್ತೆ ರಾಗಿ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಬೆಳಿತೀರಾ? ರಾಗಿ 1 ಎಕರೆ ಹಾಕ್ತೀವಿ. ಯಾಕನಸ್ತು ನಿಮಗೆ ರಾಗಿ ಬೆಳಿಬೇಕಂತ? ಅದು ಮನೆಗೆ ಬೇಕು, ಮನೆಗೆ ಅಂದ್ರೆ ನಮ್ಮ ಒಂದು ಹಸು ಕಟ್ಕೊಂಡು ಇರ್ತೀವಿ, ಅದು ಹುಲ್ಲು ಬೇಕು. ಓಹೋ, ನಮ್ಗೆ ಒಳ್ಳೆ ರಾಗಿ ಸಿಗುತ್ತೆ ಸ್ವಲ್ಪ ಮನೆಗೆ. ರಾಗಿ ಬೆಳೀತಾ ಇದ್ರಾ? ಈಗ ರಾಗಿ 1 ಎಕರೆ ಒಳಗಡೆ ಎಷ್ಟು ಚೀಲ ಬೆಳಿತೀರಾ ನೀವು? ರಾಗಿ ಎಕರೆಗೆ ಒಂದು 10 ರಿಂದ 15 ಪ್ಯಾಕೆಟ್, 10 ಪ್ಯಾಕೆಟ್ ವರೆಗೆ ಬರುತ್ತೆ ಸರ್, 50 ಕೆಜಿ ಪ್ಯಾಕೆಟ್. ಈಗ ರಾಗಿ ಅಂತಂದ್ರೆ ಯಾವ ತಳಿ ಜಾಸ್ತಿ ನೀವು ಬೆಳೆಯೋದು? ಸರ್, ಒಂದು ಕುರುಬು ರಾಗಿ ಅಂತ ಬಂದಿದೆ ಸರ್, ಕಪ್ಪು ತೆನೆ ಇರುತ್ತದೆ ದುಂಡಗೆ, ಅದು ಚೆನ್ನಾಗಿರುತ್ತೆ ಸರ್ ರಾಗಿ, ಮನೆಗೆ ಚೆನ್ನಾಗಿರ್ತೈತೆ. ನಾವು ಮನೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ತೇವೆ, ಕೆಲವು ಕೊಟ್ಬಿಡ್ತೀವಿ ಸರ್. ಈಗ ಬಿತ್ತನೆ ಬೀಜಗಳು ಅಂತಂದ್ರೆ ಎಲ್ಲಿಂದ ತರ್ತೀರಲ್ಲ ರಾಗಿ ಬೀಜ? ಈ ರಾಗಿ ಬೀಜ ನಾವೇ ಮಾಡ್ಕೊಂಡಿರ್ತೀವಿ ಸರ್. ಮನೆ ಬೀಜನ ಬಿತ್ತನೆ ಮಾಡ್ತೀವಿ? ಮನೆ ಬೀಜನೇ. ನಾವು ಈಗ ತೆನೆ ಹಾಕ್ತಿವಲ್ಲ, ಅದರಲ್ಲಿ ಒಂದ್ ಸ್ವಲ್ಪ ಆರಿಸ್ಬಿಡ್ತೀವಿ, ಒಳ್ಳೆ ತೆನೆ ಆರಿಸ್ಬಿಟ್ಟು ನಾವೇ ಬೀಜ ಮಾಡ್ಕೊಂಡು, ಇಲ್ಲ ನಮ್ಮ ಇಲ್ಲಾಂದ್ರೆ ಬೇರೆ ರೈತರ ಹತ್ರ ಇಸ್ಕೊಂತೀವಿ ಸರ್. ಕೃಷಿ ಇಲಾಖೆಗೆ ಅಂತಾರಲ್ಲ, ಕೃಷಿ ಇಲಾಖೆ ತರ್ತವೆ, ಅವು ಬೆದ್ದಲಿಗೆ ಹಾಕ್ತಿವಿ ಸರ್. ನೀರಾವರಿಗೆ ಅಂದ್ರೆ ಮನೆ ಬೀಜ ಹಾಕ್ತೀವಿ. ಈಗ ಮೊದ್ಲೆಲ್ಲ ಸಸಿ ಮಾಡಿ ನಾಟಿ ಮಾಡಲ್ಲ ರಾಗಿ ಸಸಿ ಅಲ್ವಾ? ಈಗ ನಾವು ಅದೇ ನಾಟಿ ಮಾಡ್ತಾ ಇದ್ರ, ಬಿತ್ತನೆ ಮಾಡಲ್ಲ. ಏನು ಬಿತ್ತನೆ ಮಾಡಲ್ಲ, ಕೆಲವು ಚೆಲ್ತೀವಿ, ಚೆಲ್ದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸರ್. ಈ ನಾಟಿ ಮಾಡ್ಬಿಟ್ಟೆ ಸ್ವಲ್ಪ ಚೆನ್ನಾಗಿ. ಸಸಿ ನಾಟಿ ಮಾಡ್ಬೇಕಂತಂದ್ರೆ ಬೇರೆ ಕಡೆ ನೀವು ಸಸಿ ಮಾಡಿ? ಇಲ್ಲ ಇಲ್ಲ, ನಾವೇ ಹಾಗೆ ಮಾಡ್ತೀವಿ ಸರ್. ಹಾಗೆ ಮಾಡ್ತೀರಾ? ಒಂದು 5-6 ಮಡಿ ಮಾಡ್ಬಿಟ್ಟು ರಾಗಿನ ಗೊಬ್ಬರ ಹಾಕ್ಬಿಟ್ಟು ಚೆಲ್ಲಿ ಸಸಿ ಬಂದ ತಕ್ಷಣ ಒಂದು ತಿಂಗಳೊಳಗಡೆ ನಾಟಿ ಮಾಡ್ತೀವಿ. ಈಗ ನಾಟಿ ಮಾಡ್ಬೇಕಂತಂದ್ರೆ 1 ತಿಂಗಳು ಬೇಕಾಗುತ್ತೆ ಸಸಿ ಬರ್ಬೇಕಂದ್ರೆ? 1 ತಿಂಗಳೊಳಗಡೆ. ಈಗ ನಾಟಿ ಅಂತಂದ್ರೆ ಯಾವ ವಿಧಾನದಲ್ಲಿ ನಾಟಿ ಮಾಡ್ತೀರಿ, ಇದ್ರ ಬಗ್ಗೆ? ಅದು ಒಂದು ಮಡಿ ಮಾಡ್ತೀವಿ ಸರ್, 4 ಕಡೆ ಒಂದೊಂದು ಮಡಿ ಮಾಡ್ಬಿಟ್ಟು ಒಂದು ಒಪ್ಪರೆ ಮಾಡ್ತೀವಿ. ಭತ್ತದ ಮಡಿ ಮಾಡಿದಂಗೆ? ಸಣ್ಣ ಸಣ್ಣ ಗದ್ದೆಗಳು ಮಾಡ್ಬಿಟ್ಟು ನೀರ್ ಕಟ್ಬಿಡೋದು, ಅದ್ರಲ್ಲಿ ನಾಟಿ ಮಾಡ್ತಾರೆ. ಅದ್ರಲ್ಲಿ ಸಾಲೋಡಿ ಅಂತದ್ದು ಇದೆ? ಇಲ್ಲ ಇಲ್ಲ, ಏನಿಲ್ಲ. ಈಗ ಭತ್ತ ಹೆಂಗ್ ನಾಟಿ ಮಾಡ್ತಾರೆ ಹಂಗ್ ಮಾಡ್ತೀರ? ಹಂಗೆ ಹಂಗೆ. ಅದಕ್ಕೇನು ಈ ದಾಯನೂ ಇರಲ್ಲ? ಇಲ್ಲ ಇಲ್ಲ, ಏನು ಸ್ವಲ್ಪ ಜಾಸ್ತಿನೇ ಹಾಕ್ತಿವಿ ಸಸಿನ, ಯಾಕಂದ್ರೆ ಬಹಳ ಬಗಲ ಮಾಡಿದ್ರೆ ಹುಲ್ಲು ಬೆಳಿತದ್ದು, ಹಂಗಾಗಿ ಅದ್ರ ರಾಗಿ ಏನೋ ಸ್ವಲ್ಪ 2-3 ಗಂಟೆ ಕಿತ್ ಬಿಡ್ತದೆ ಸರ್. ಒಂದ್ ಸಸಿ ಹಾಕ್ಬಿಟ್ಟೆ 4 ತೆನೆ ಬಿಡ್ತದೆ, ಜಿಗ್ಲು ಹೊಡಿತತೆ, ಕೊಂಬೆ ಹೊಡಿತತೆ. ಈಗ ನಾವೇನಂದ್ರೆ ಈಗ ಅಂಗಳ ಮಾಡ್ಬಿಟ್ರೆ ಕಳೆ ಜಾಸ್ತಿ ಬಿಡುತ್ತೆ, ಒಂದ್ ಕಳೆ ತೆಗಿತೀವಿ, ಆಮೇಲೆ ವೀರ್ಯನ ಪೊಟಾಸ ಹಾಕ್ಬಿಡ್ತೀವಿ, ತೆನೆ ಹೋಗೋ ಟೈಮಲ್ಲಿ ಒಂದ್ ಸ್ವಲ್ಪ ಬೆಲ್ ಗೊಬ್ಬರ ಹಾಕ್ತಿವಿ, ಚೆನ್ನಾಗಿ ಬರುತ್ತೆ. ಅದ್ರಾಗ ಏನ್ ಬೇಸಾಯ ಕ್ರಮ ಏನು ಮಾಡಂಗಿರಲ್ಲ? ಏನಿಲ್ಲ ಸರ್, ಒಂದ್ಸರಿ ಕಳೆ ಅಷ್ಟೇ. ಈಗ ನೀರ್ ಹಾಯಿಸ್ಬೇಕಂದ್ರೆ ನೀರ್ ಕಟ್ತೀವಿ ಸರ್. ಹಾಯ್ ನೀರ್ ಕಟ್ತೀರಾ ನೀವು? ಕಟ್ತೀವಿ. ಏನ್ ಸ್ಪ್ರಿಂಕ್ಲರ್ ಇಡ್ತೀರಾ? ಸ್ಪ್ರಿಂಕ್ಲರ್ ಇಲ್ಲ, ನಾವು ಮಾಮೂಲಿ ನೀರೇ ಕಟ್ತೀವಿ. ಯಾವ್ದು ಉತ್ತಮ ಅಂತ ಹೇಳ್ತೀರಾ? ಬಿತ್ತನೆ ಮಾಡಿದ್ರೆ ಸ್ವಲ್ಪ ಖರ್ಚು ಕಡಿಮೆ ಬರ್ತದೆ, ನಾಟಿ ಮಾಡಿದ ಇಳಿದ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಈಗೆಲ್ಲ ಮೇಲ್ ಗೊಬ್ಬರ ಇದನ್ನೆಲ್ಲ ಏನನ್ ಕೊಡ್ತೀರ ರಾಗಿಗೆ? ಮಿಕ್ಸರ್ ಅಂತ ಬರುತ್ತೆ ಸರ್, ವೀರ್ಯ ಪೊಟಾಸ್ ಮಿಕ್ಸರ್. ನಾಟಿ ಮಾಡ್ಬೇಕಾದ್ರೆ ಸ್ವಲ್ಪ ಡಿ ಎಪಿ ಹಾಕ್ತಿವಿ ಲೈಟ್ ಆಗಿ, ಆಮೇಲೆ ಒಂದ್ಸಲ ಕಳೆ ತೆಗೆದ್ಮೇಲೆ ಒಂದ್ಸಲ ಹಾಕ್ತಿವಿ, ತೆನೆ ಹೋಗ್ಬೇಕಾದ್ರೆ ಸ್ವಲ್ಪ ವೀರ್ಯ ಹಾಕ್ಬಿಡ್ತೀವಿ, ಚೆನ್ನಾಗಿ ಈಗ ರಾಗಿಗೆ ಏನಾದ್ರೂ ನಾಟಿ ಮಾಡಿರ್ತಿರಲ್ಲ, ರೋಗ ರುಜನೆ ಈ ತರ ಏನು ಬಂದಿಲ್ಲ? ರಾಗಿಗೆ ಏನು ಸ್ವಲ್ಪ ಕಡಿಮೆ ಸರ್, ರೋಗನ ಬರಲ್ಲ ಅಂತ. ಔಷಧಿ ಹೊಡೆಯಲ್ಲ, ಏನೋ ಒಂದ್ ಕಡೆ ಜಡಿಕೆ ರೋಗ ಇವು ಬರ್ತಿರ್ತಾವಲ್ವ? ಮಾಮೂಲು ಅವೇನು ಅಂತ ಏನಿಲ್ಲ. ಈಗ ಕಟಾವ್ ಅಂತಂದ್ರೆ ಯಾವ ರೀತಿ ಮಾಡ್ತೀರಿ ನೀವು? ತೆನೆ ಕಟ್ ಮಾಡ್ತೀವಿ ಸರ್. ಅದೇನು ಬಾಳ ಇರಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ತಿವಲ್ಲ ನಾವು, ಮುಕ್ಕಾಲು ಎಕರೆ ಅರ್ಧ ಎಕರೆ ಮನೆಗೆ ಎಷ್ಟು ಬೇಕಷ್ಟು ಹಾಕೋಣ ಅವ್ರಿಗೆ ಇಟ್ಬಿಟ್ಟು ಮಾಡ್ತೀವಿ. ಈಗೆಲ್ಲ ಸ್ವಲ್ಪ ಯಂತ್ರ ಬಂದಿದ್ದಾವೆ, ತೆನೆ ಎಲ್ಲ ಒಂದತ್ರ ಹಾಕ್ಬಿಟ್ಟು ಚೆನ್ನಾಗಿ ಒಣಸ್ಬಿಟ್ಟು ಯಂತ್ರ ಜಿನ್ನಕ್ಕೆ ಹಾಕ್ಸ್ಬಿಟ್ಟು. ಓಹೋ, ಅಲ್ಲಿ ಕಾಳು ರೆಡಿ ಆಯ್ತು ನಿಮಗೆ? ರೆಡಿ ಆಯ್ತು. ಬಹಳ ಈಸಿ ಆದ ಕೆಲಸ ಅಲ್ವಾ? ಜಾಸ್ತಿ ಆದ್ರೂ ಹಿಂದೆ ಎಲ್ಲ ನಾವು ಎತ್ತುಗಳು ಕಟ್ಬಿಟ್ಟು ಬಿಟ್ಟು ಬಂಡೆ ಎಲ್ಲ ಕಣ ಮಾಡಿ ಸಗಣಿ ರಾಡಿಲಿ ಬಳಸಿ ಐದಾರು ಎತ್ತುಗಳಲ್ಲಿ ತಿರ್ಸ್ಬಿಡ್ತಿದ್ವಿ. ಅವಾಗ ಅದ ರಾಗಿ ಆಗ್ತಿತ್ತು, ಈಗೇನಿಲ್ಲ, ಮಿಷಿನ್ಗೆ ಹಾಕ್ಬಿಟ್ಟು ಕ್ಲೀನ್ ಆಗಿ ರಾಗಿ. ಅಂದ್ರೆ ಏನು ಕಲ್ಲು ಮಣ್ಣು ಏನಿರಲ್ಲ, ತಾಟ್ಪಾಲ್ ಹಾಕ್ಬಿಡ್ತೀವಿ, ತಾಟ್ಪಾಲ್ ಒಣಸ್ಬಿಡ್ತೀವಿ, ಮಿಷಿನ್ ಕಳಿಸ್ಬಿಟ್ಟು ಕಲ್ಲು ಮಣ್ಣು ಏನಿರಲ್ಲ. ಈಗ ತೆನೆ ತೆನೆ ಕೊಯ್ಯಕ ಅಂತಂದ್ರೆ ಈಗೆಲ್ಲ ಕೂಲಿ ಕಾರ್ಮಿಕರು ಜಾಸ್ತಿ ಬೇಕಾಗ್ತಾರೆ. ಬೇಕಾಗ್ತಾರೆ ಸರ್, ನಮ್ಮ ಮನೆ ಇರ್ತಾರಲ್ಲ ಸ್ವಲ್ಪ ನಮ್ಮ ಜೊತೆಗೆ ಒಂದು ಎರಡು ಮೂರು ಜನ ಇಟ್ಕೊಂಡ್ಬಿಟ್ಟು ಕಟ್ ಮಾಡಿಸ್ತೀವಿ. ಎಷ್ಟು ಇಳುವರಿ ತೆಗಿತೀರ ಒಂದ್ ಎಕರೆ ಒಳಗಡೆ ನೀವು ಈ ತರ ನಾಟಿ ಮಾಡಿ ರಾಗಿ ಬೆಳೆದ್ರೆ? ನಾವು ಅರ್ಧ ಎಕರೆ ಇರ್ತೀವಿ ಸರ್. ಅರ್ಧ ಎಕರೆ ಹದಿನಾರಿಂದ ಇಪ್ಪತ್ತು ಪ್ಯಾಕೆಟ್ ಒಳಗಡೆ ತೆಗಿತೀವಿ. ಅಷ್ಟು ಬಂದ್ರೆ ಸಾಕಾಗುತ್ತಲ್ವಾ? ಅಂದ್ರೆ ಗುಣಮಟ್ಟದ ರಾಗಿ ಇರುತ್ತೆ, ಒಳ್ಳೆ ರಾಗಿ ಸರ್. ಈಗ ಮತ್ತೆ ಹುಲ್ಲು ಇರುತ್ತಲ್ಲ ರಾಗಿದ್ದು, ಅದ್ನ ಹೆಂಗ್ ಮಾಡ್ತೀರ? ಹೆಂಗ್ ಕೊಯ್ತೀರ? ಏನ್ ಮಿಷಿನ್ ಕೊಯ್ತೀವಿ ಸರ್? ಎಲ್ಲ ಮಿಷಿನ್ ಬಂದಿದಾವೆ, ಆದ್ರೂ ನಮ್ಮ ಕೊಯ್ಕೊಂಡು ಅರ್ಧ ಎಕರೆ ಹಾಕಂತೀವಲ್ಲ, ನಾವು ಕೊಯ್ಬಿಟ್ಟು ಚೆನ್ನಾಗಿ ತಾಟ್ಪಲ್ ಕೊಸ್ತೀವಿ. ನಮಗೆ ಅದು ಹಸುಗೆ ಹಾಕ್ಬಿಟ್ರೆ ಒಳ್ಳೆ ಹಾಲಿಗೆ ಅನುಕೂಲ ಆಗ್ತದೆ. ಒಳ್ಳೆ ಮೇವು ಅಂತ ಹಸುಗೆ? ಒಳ್ಳೆ ಮೇವು ಸರ್. ಎಷ್ಟು ಒಂದೇ ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರ? ಇಲ್ಲ, ಮಂದೆಲ್ಲ ಬಹಳ ಕಟ್ಟಿದ್ವಿ ಸರ್, ಎತ್ತುಗಳಿದ್ವು, ಎಮ್ಮೆ ಎಲ್ಲ ಇದ್ವು. ಈಗ ಮನೆಯಲ್ಲಿ ಯಾರು ಇಲ್ಲ, ನಮ್ಮ ಮಕ್ಕಳು ಮದುವೆ ಮಾಡಿಕೊಟ್ವಿ, ಒಬ್ಬಂಟಿಗ್ರಿಂದ ಮಗ ಇದನ್ನ ಸ್ವಲ್ಪ ಓದ್ತಾರೆ. ಅಂದ್ರೆ ಒಂದೇ ಹಸು ಅಂತಂದ್ರೆ ನಿಮಗೆ ಸಾಕಷ್ಟು ಗೊಬ್ಬರ ಸಿಗಲ್ಲ ಅಲ್ವಾ? ಸಿಗಲ್ಲ ಸರ್. ಮತ್ತೇನ್ ಮಾಡ್ತೇವೆ ನಾವೊಂದ್ ಸ್ವಲ್ಪ ಅಲ್ಲಿ ಹಸುರೆಲೆ ಗೊಬ್ಬರ ಇರುತ್ತಲ್ಲ, ಅದನ್ನ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಕಾಂಪೋಸ್ಟ್ ಮಾಡ್ತೀವಿ ಸ್ವಲ್ಪ ಮಣ್ಣಿಗೆ ಹಾಕ್ಬಿಟ್ಟು. ಏನೇನ್ ಸಿಗುತ್ತೆ ನಿಮ್ಗೆ ಹಸಿರೆಲೆ ಗೊಬ್ಬರ? ಹಸಿರೆಲೆ ಇದು ಅಂದ್ರೆ ಇದು ವಂಗೆ ಸೊಪ್ಪು ಸಿಗ್ತದೆ ಸರ್. ನಮ್ಮ ಹೊಲದಲ್ಲಿ ಇರ್ತಾವಲ್ಲ ವಂಗೆ ಮರಗಳು, ಕಡದ್ಬಿಟ್ಟು ಹಾಕ್ತಿವಿ, ಸ್ವಲ್ಪ ಮಣ್ಣು ಹಾಕ್ತಿವಿ, ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ಕಾಂಪೋಸ್ಟ್ ಟೈಪ್ ಮಾಡ್ತೀವಿ. ಅಂದ್ರೆ ಬದುಗಳಲ್ಲೆಲ್ಲ ಬೆಳೆಸಿದ್ರೆ ವಂಗೆ ಗಿಡಗಳು ನೀವೇ ಹಾಕಿದ್ರೆ ಅವಷ್ಟೇ ಹುಟ್ಟಿದವ? ನಾವು ಹಾಕಿದ್ವಿ ಸರ್, ನಮ್ಮ ಅಪ್ಪ ಹಾಕಿದ್ವಿ. ನಿಮ್ಮ ಅಪ್ಪಾಜಿಯ ಕಾಲದಲ್ಲಿ ಹಾಕಿದಂತ ವಂಗೆ ಮರಗಳು ಹಂಗ ಉಳಿಸ್ಕೊಂಡಿದ್ರೆ? ಅದು ಯಾಕೆ ಹಾಕಿದಾರ ಅಂದ್ರೆ, ನಾವು ಭತ್ತ ಹೊಡಿತೀವಲ್ಲ, ಹಸಲೆ ಗೊಬ್ಬರ ಹಾಕ್ಬಿಟ್ಟು ಅದನ್ನ ತುಳಿತಾರ ಅದು ನಾಟಿ ಮಾಡುವಾಗ. ಈಗೆಲ್ಲ ಇಲ್ಲ ಸರ್, ಈಗೆಲ್ಲ ಕೆಲಸ ಯಾರು ಮಾಡಲ್ಲ ಈಗ, ಯಾಕಂದ್ರೆ ಅವಾಗ ಲೇಬರ್ ಸಿಗ್ತಾ ಇದ್ರು, ಈಗ ಯಾವ್ದು ಮಾಡಲ್ಲ, ಎಲ್ಲ ಹುಲ್ಲು ಇರುತ್ತಲ್ಲ ಕಲ್ಟಿವೇಟ್ ಹೊಡಿಸ್ಬಿಡೋದು, ನಾಟಿ ಮಾಡ್ಬಿಡ್ತು. ಅದೇ ಕಡ್ಡಿ ಇರ್ತತೆ, ಹುಲ್ಲು ಇರ್ತತೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ನಾಟಿ ಮಾಡೋದು. ಈಗ ನೀವು ಹಸು ಹಾಕಿರೋದೇನು, ಜರ್ಸಿ ಏನು ಅಥವಾ ಎಚ್ ಎಫ್ ಅಥವಾ ದೇಶೀಯ ತಳಿ ಹಸುನ? ಇಲ್ಲ ಸರ್, ನಾಟಿ ಕ್ರಾಸ್. ನಾಟಿ ಕ್ರಾಸ್. ನಮ್ ನಾಟಿ ಆಕಳ ಇತ್ತು, ಅದನ್ನ ಇಂಜೆಕ್ಷನ್ ಮಾಡಿಸಿದ್ವಿ, ಅದೇ ಒಂದೇ ಇದೆ ಸರ್ ಅಷ್ಟೇ. ಅಂದ್ರೆ ನಾಟಿ ಹಸುವಿನ ಹಾಲು ಅಂತಂದ್ರೆ ಬಹಳ ಉತ್ಕೃಷ್ಟವಾದ ಗುಣಮಟ್ಟದ್ದಲ್ಲ ಸರ್, ಊಟಕ್ಕೂ ಒಳ್ಳೆ ಚೆನ್ನಾಗಿ ಒಂದು ಸತ್ತೋಯ್ತು ಸರ್. ಅದೇನೋ ಒಂದು ಚರ್ಮ ರೋಗ ಬಂದ್ಬಿಟ್ಟು, ಚರ್ಮ ಗಂಟು ರೋಗ ಬಂತು, ಬಂತು ಸತ್ತೋಯ್ತು. ಈಗ ಒಂದ್ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ, ಅದಕ್ಕೆ ಕೊಡಿಸ್ತೀವಿ ಸರ್. ಅದ್ಯಾಕೋ ಅದಕ್ಕೆ ಇದಾಗ್ಲಿಲ್ಲ, ಕಾಯಿಲೆ ಹೋಗ್ಲಿಲ್ಲ, ಹೋಗ್ಲಿಲ್ಲ, ಅದು ಹೋಗ್ಬಿಡ್ತು. ಅದಕ್ಕೆ ಆಕಳಿಗೆ ಏನಾದ್ರೂ ಇನ್ಸೂರೆನ್ಸ್ ಮಾಡಿಸಿದ್ರೆ? ಇನ್ಸೂರೆನ್ಸ್ ಏನ್ ಮಾಡಿಸಿದ್ರು ಸರ್, ಅವ್ರು ಫೋಟೋ ಗಿಟ್ಟ ಹೊಡ್ಕೊಂಡು ಹೋದ್ರು. ಇನ್ಸೂರೆನ್ಸ್ ಮಾಡಿಸಿದ್ರೆ ನಿಮಗೆ ಹಣ ಬರ್ತಾ ಇತ್ತು ಇಷ್ಟು ಅಂತ ಹೇಳಿ? ಅದೇನು ನಮ್ಗೇನು ಅಷ್ಟೊಂದು ಐಡಿಯಾ ಇರ್ ಸರ್, ಅವ್ರು ಒಂದ್ ನಂಬರ್ ಹಾಕಿ ಹೋಗಿದ್ರು ಕಿವಿಗೆ, ಕೊಟ್ಟಿವಿ ಫೋಟೋ ಎಲ್ಲ, ಕೊಟ್ಟಿ ಬಂದಿಲ್ಲಪ್ಪ, ಬಂದ್ರೆ ಕೊಡ್ತೀವಿ. ಒಟ್ಟಾರೆ ಈ ಕೃಷಿ ಬದುಕು ಏನನ್ಸುತ್ತೆ ನಿಮ್ಗೆ? ಕೃಷ್ಣಮೂರ್ತಿ ಅವರೇ ಸರ್, ಬಹಳ ಚೆನ್ನಾಗಿದೆ. ಹೊಲ್ದಲ್ಲಿ ಹೋಗ್ಬಿಟ್ರೆ ಯಾವ ಚಿಂತಿರಲ್ಲ, ಆರೋಗ್ಯ ಚೆನ್ನಾಗಿರ್ತತೆ. ನೀರ್ ಕಟ್ತಿವಿ, ಬಗ್ಗೆ ಎದ್ದು ಮಾಡಿದ್ರೆ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ. ಹೆಚ್ಚು ಕಡಿಮೆ 60 ವರ್ಷ ಆದ್ರೂ ಒಳ್ಳೆ ಆರೋಗ್ಯ ಇದೆ ನಿಮಗೆ? ಈಗ ಚೆನ್ನಾಗಿದೆ. ತಿನ್ನ ಫುಡ್ ಆಹಾರ ಚೆನ್ನಾಗಿಲ್ಲ, ಈಗ ತಿನ್ನ ಫುಡ್ ಆಹಾರ ಸರಿ ಇಲ್ಲ ಅಂತಂದ್ರೆ ನಾವು ರೈತರ ಬದಲಾವಣೆ ಆಗಬೇಕಲ್ವ ಸರ್? ನಾವು ಅದಕ್ಕೆ ನಾವೇ ಸ್ವಲ್ಪ ಕುಟಿಗೆ ಗೊಬ್ಬರ ದೇಶಕ್ಕೆ ಅನ್ನ ಕೊಡೋದು ಯಾರು? ರೈತ. ರೈತ ಮತ್ತೆ ರೈತ ಕೃಷಿಯಲ್ಲಿ ಒಳ್ಳೆ ಒಂದು ವಿಧಾನ ಗೊಬ್ಬರ ಹಾಕೊಂಡು ನಾವು ಬೆಳ್ಕೊಂಡ್ರೆ ಅದು ಆರೋಗ್ಯ ಚೆನ್ನಾಗಿರ್ತದೆ. ಈಗ ಸಾಕಷ್ಟು ನೀವು ರಾಸಾಯನಿಕ ಗೊಬ್ಬರ ಹಾಕಿ, ಕಳೆನಾಶಕ ಹಾಕಿ, ಗೊಬ್ಬರ ಔಷಧಿ ಎಲ್ಲ ಹಾಕಿದ್ರೆ ಗುಣಮಟ್ಟದ ಆಹಾರ ಬಂದ್ರೆ ಹೆಂಗ್ ಬರುತ್ತೆ? ಕೆಲವು ಬರಗಾಲ ಸರ್, ನಮ್ ತಾಲೂಕಲ್ಲಿ ನೀರು ನೀರಾವರಿ ಬಹಳ ಕಷ್ಟ ಇತ್ತು, ಮಳೆಗಾಲ ಕಡಿಮೆ, ಸೊಸೈಟಿ ಆಹಾರನೇ ನಾವು ಜೀವನ ಮಾಡ್ಕೊಂಡು ಮಕ್ಕಳೆಲ್ಲ ಬೆಳೆಸಿದ್ವಿ ನಾವು. ಈ ಇತ್ತೀಚೆಗೆ ಸ್ವಲ್ಪ ಮಳೆ ಬಂದಾಗ ಸ್ವಲ್ಪ ಮಾಡ್ತೀವಿ, ಕಷ್ಟ ಸ್ವಲ್ಪ ಗದ್ದೆ ನಾಟಿ ಮಾಡೋದು ಕಷ್ಟ. ಒಳ್ಳೇದು ಕೃಷ್ಣಮೂರ್ತಿ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಧನ್ಯವಾದಗಳು ಸರ್. ಇದುವರೆಗೂ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೊಳಕಲ್ಮೂರು ತಾಲೂಕ್ ಬೊಮ್ಮಲಿಂಗನಹಳ್ಳಿಯ ಕೃಷಿಕ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್.

ರೈತ ಬಾಂಧವರೇ, ಈ ಪ್ರಕಟಣೆ ನಿಮಗಾಗಿ. ರೈತರ ಕೃಷಿ ಬದುಕಿನಲ್ಲಿ ಜಾನುವಾರುಗಳ ಪಾತ್ರ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 9/10/2025 ಗುರುವಾರ ಸಂಜೆ 6:50 ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಜಿಕೆ ಜಯದೇವಪ್ಪ, ಪಶು ವಿಷಯ ತಜ್ಞರು, ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ರೈತ ಬಾಂಧವರು ರೈತರ ಕೃಷಿ ಬದುಕಿನಲ್ಲಿ ಜಾನುವಾರುಗಳ ಪಾತ್ರ ಕುರಿತು ಪಶು ವಿಷಯ ತಜ್ಞರೊಂದಿಗೆ ಆಗ ನೇರವಾಗಿ ಮಾತನಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444640273. ಮತ್ತೊಂದು ಮೊಬೈಲ್ ಸಂಖ್ಯೆ 9141917272. ಸ್ಥಿರ ದೂರವಾಣಿ ಸಂಖ್ಯೆ 295649. ಎಸ್ಟಿಡಿ ಕೋಡ್ ಸಂಖ್ಯೆ 081194. ನಡೆಸಿಕೊಡುತ್ತಾರೆ ಈ ಕಾರ್ಯಕ್ರಮವನ್ನು ಆಗ ಜಗದೀಶ್ ಗೋಪನಹಳ್ಳಿ. ಈಗ ರೈತರಿಗೆ ಸಲಹೆ. ನಮಸ್ಕಾರ, ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ. ದಾವಣಗೆರೆಯ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು ತೋಟಗಾರಿಕೆ ಬೆಳೆಗಳಲ್ಲಿ ನೀರಾವರಿ ಪದ್ಧತಿಗಳ ಬಗ್ಗೆ ಒಂದು ಹೆಚ್ಚಿನದಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಹಾಯಿ ನೀರಾವರಿ ಪದ್ಧತಿ, ಹನಿ ನೀರಾವರಿ ಪದ್ಧತಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳನ್ನು ನಾವು ರೂಢಿ ಮಾಡ್ಕೊಂಡು ಬಂದಿದ್ದೇವೆ. ನಾನು ರೈತರಿಗೆ ಹೇಳ್ತಕ್ಕಂಥದ್ದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀರು ಹೆಚ್ಚಿರ್ತಕ್ಕಂಥ ಸಂದರ್ಭಗಳಲ್ಲಿ ಅಥವಾ ಚಾನಲ್ ಆಶ್ರಿತ ನೀರಾವರಿ ಪದ್ಧತಿ ಇರತಕ್ಕಂಥವ್ರು ಹಾಯಿ ನೀರಾವರಿ ಪದ್ಧತಿಯನ್ನು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಹಾಯಿ ನೀರಾವರಿ ಪದ್ಧತಿಯನ್ನು ಮಾಡಿದಾಗ ನಮಗೆ ಆಗ್ತಕ್ಕಂಥ ಅನುಕೂಲ ಅನಾನುಕೂಲಗಳೇನಪ್ಪ ಅಂತ ಹೇಳಿದ್ರೆ, ಅನುಕೂಲಗಳು ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ತೋಟದ ಎಲ್ಲಾ ಭಾಗಗಳು ಚೆನ್ನಾಗಿ ನೆನೆಯುತ್ತೆ ಅಂತಕ್ಕಂಥದ್ದು ಒಂದು ಅನುಕೂಲ. ಆದರೆ ಅನಾನುಕೂಲ ಏನಪ್ಪ ಅಂತ ಹೇಳಿದ್ರೆ, ಮಣ್ಣಿನಲ್ಲಿ ಹರಡ್ತಕ್ಕಂಥ ರೋಗಗಳು ಯಾವುದಾದ್ರೂ ಇದ್ರೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನೀರು ಹರಿದಂತಹ ಸಂದರ್ಭಗಳಲ್ಲಿ ಈ ಒಂದು ನೀರಾವರಿ ಮೂಲಕ ಈ ಒಂದು ರೋಗ ಸ್ಪ್ರೆಡ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಾವು ನೀರು ಬಸಿದೇ ಇರತಕ್ಕಂಥ ಒಂದು ತೋಟಗಳಲ್ಲಿ ಈ ಹಾಯಿ ನೀರಾವರಿ ಪದ್ಧತಿಯನ್ನು ಮಾಡಿದಾಗ ನಮಗೆ ಅಲ್ಲಿ ನೀರು ನಿಂತು ಬಿಟ್ಟು ಬೇರುಗಳಿಗೆ ಉಸಿರಾಟದ ಸಮಸ್ಯೆಯಾಗಿ ನಾವು ಮಣ್ಣಿನಲ್ಲಿ ಶಿಲೀಂಧ್ರಗಳಿಂದ ಬರತಕ್ಕಂಥ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಾ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಕಾಣ್ತಾ ಬಂದಿದ್ದೇವೆ. ಇದು ನಮಗೆ ಹಾಯಿ ನೀರಾವರಿ ಪದ್ಧತಿನಲ್ಲಿ ಇರತಕ್ಕಂಥ ಒಂದು ಅನಾನುಕೂಲಗಳು. ಅದೇ ರೀತಿ ನಮಗೆ ಮುಂದೆ ಹೋದ್ರೆ ಹನಿ ನೀರಾವರಿ ಪದ್ಧತಿ, ಈಗ ಆಲ್ರೆಡಿ ನಮಗೆ 80%-90% ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಹನಿ ನೀರಾವರಿ ಪದ್ಧತಿಯನ್ನು ನಾವು ರೂಢಿ ಮಾಡಿಕೊಂಡಿರೋದನ್ನು ನೋಡಿದ್ದೇವೆ. ಇದು ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಹೇಳಿ ಮಾಡಿಸಿದಂತಹ ಒಂದು ನೀರಾವರಿ ಪದ್ಧತಿ. ಈ ಹನಿ ನೀರಾವರಿ ಪದ್ಧತಿಯನ್ನು ಮಾಡೋದ್ರಿಂದ ನಮಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನೀರಿನ ಸಂರಕ್ಷಣೆಯಲ್ಲಿ ನಮಗೆ ಅನುಕೂಲ ಆಗುತ್ತೆ. ನಾವು ಹಾಯಿ ನೀರಾವರಿ ಪದ್ಧತಿಯ ಒಂದು 20% ನೀರನ್ನ ನಾವು ಹನಿ ನೀರಾವರಿ ಪದ್ಧತಿನಲ್ಲಿ ಸಂಪೂರ್ಣವಾಗಿ ಎಲ್ಲಾ ತೋಟಗಳಲ್ಲಿ ಬಳಸ್ಕೊಳ್ಳಬಹುದಾಗಿದೆ. ಜೊತೆಗೆ ಹನಿ ನೀರಾವರಿ ಪದ್ಧತಿನಲ್ಲಿ ನಮ್ಗೆ ಏನಾಗುತ್ತಂದ್ರೆ, ನಾವು ನೇರವಾಗಿ ಬೇರುಗಳ ಹತ್ತಿರವೇ ನಾವು ನೀರನ್ನು ಕೊಡೋದ್ರಿಂದ ಆ ಒಂದು ರೂಟ್ ಝೋನ್ ಏನಿದೆ, ಆ ಒಂದು ಬೇರುಗಳ ಒಂದು ವರ್ತುಲ ಏನಿದೆ ಅದು ಚೆನ್ನಾಗಿ ನೆನೆಯೋದ್ರಿಂದ ನಮಗೆ ಬೇರೆ ಕಡೆ ನೀರು ಹೋಗದೆ ಇರೋದ್ರಿಂದ ಕಳೆಗಳ ಹಾವಳಿ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ನಾವು ರಿಕ್ವೈರ್ಡ್ ಕ್ವಾಂಟಿಟಿ ಅಂತ ಏನ್ ಕರಿತೀವಿ ಅಂದ್ರೆ, ಆ ಒಂದು ಗಿಡಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸರಿಯಾದ ಒಂದು ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಹನಿ ನೀರಾವರಿ ನಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮಗೆ ಹನಿ ನೀರಾವರಿಯಲ್ಲಿ ರಸಾವರಿಗಳನ್ನು ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ಅಂದ್ರೆ ರಸಾವರಿ ಪದ್ಧತಿ ಅಂತ ಹೇಳಿದ್ರೆ, ನಾವು ಹನಿ ನೀರಾವರಿಯ ಜೊತೆಗೆ ನೀರಿನಲ್ಲಿ ಕರಗತಕ್ಕಂಥ ರಸಗೊಬ್ಬರಗಳನ್ನು ಕೊಡ್ಲಿಕ್ಕೂ ಸಹ ಈ ಒಂದು ನೀರಾವರಿ ಪದ್ಧತಿ ಅನುಕೂಲ ಆಗೋದ್ರಿಂದ ನಾವು ಈ ರಸಗೊಬ್ಬರಗಳ ಮೇಲೆ ಆಗ್ತಕ್ಕಂಥ ಅಧಿಕ ವೆಚ್ಚವನ್ನು ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಮಗೆ ಕೂಲಿ ಕಾರ್ಮಿಕರ ಒಂದು ಕಾರಣ ಏನಿದೆ ಅದನ್ನು ಸಹ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮಗೆ ಈ ಹನಿ ನೀರಾವರಿ ಪದ್ಧತಿ ನಮಗೆ ಅನುಕೂಲ ಆಗುತ್ತೆ. ಸೊ ಇದು ನಾವು ಎಲ್ಲಾ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಇರಬಹುದು, ಬಾಳೆ ಇರಬಹುದು, ತೆಂಗಿರಬಹುದು, ಕಾಳುಮೆಣಸು ಇರಬಹುದು ಅಥವಾ ಬೇರೆ ಇನ್ನಿತರೆ ಭೂಮಿ ಸಮತಟ್ಟಾಗಿರ್ತಕ್ಕಂಥ ಪ್ರದೇಶದಲ್ಲಿ ಯಾವುದೇ ತೋಟಗಾರಿಕೆ ಬೆಳೆಗಳನ್ನು ಬೆಳೆದರೂ ಸಹ ನಮಗೆ ಈ ಹನಿ ನೀರಾವರಿ ಪದ್ಧತಿ ಅನುಕೂಲ ಆಗುತ್ತೆ. ಇನ್ನು ತುಂತುರು ನೀರಾವರಿ ಪದ್ಧತಿ ಅಂತ ಹೇಳಿದ್ರೆ, ನಾವು ಎಲ್ಲಿ ಭೂಮಿ ನಮಗೆ ಅಸಮತೋಲನದಿಂದ ಕೂಡಿದೆ, ಉದಾಹರಣೆ ಕಾಫಿ ಬೆಳೆಯಲ್ಲಿರಬಹುದು ಅಥವಾ ಟೀ ಬೆಳೆಯಲ್ಲಿರಬಹುದು ಅಥವಾ ಭೂಮಿ ಸಮತಟ್ಟಾಗಿರ್ತಕ್ಕಂಥ ಗುಡ್ಡಗಾಡು ಪ್ರದೇಶ ಇರಬಹುದು, ಇಂತಹ ಒಂದು ಪ್ರದೇಶಗಳಲ್ಲಿ ನಮಗೇನಾಗುತ್ತೆ ಅಂದ್ರೆ, ಹನಿ ನೀರಾವರಿ ಪದ್ಧತಿನಲ್ಲಿ ನೀರು ಪ್ರೆಷರ್ ಹೋಗೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ತುಂತುರು ನೀರಾವರಿ ಪದ್ಧತಿಯನ್ನ ಅನುಸರಿಸೋದ್ರಿಂದ ಆಗ್ತಕ್ಕಂಥ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ನಮಗೆ ನೀರು ಸಮತಟ್ಟಾಗಿ ಎಲ್ಲಾ ಕಡೆ ಬೀಳಲಿಕ್ಕೂ ಸಹ ಅನುಕೂಲ ಆಗುತ್ತೆ ಒಂದು. ಬಟ್ ಆದ್ರೆ ತುಂತುರು ನೀರಾವರಿ ಪದ್ಧತಿಯನ್ನ ಮಾಡಿದಂತ ಒಂದು ಸಂದರ್ಭದಲ್ಲಿ ನಮಗೆ ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ವಾತಾವರಣದಲ್ಲಿ ಈ ನೀರು ಗಾಳಿನಲ್ಲಿ ತೇಲೋದ್ರಿಂದ ನಮಗೆ ಹೊರಗಡೆ ಉಷ್ಣಾಂಶಕ್ಕಿಂತ ಒಳಗಡೆ ಉಷ್ಣಾಂಶ 2-3 ಡಿಗ್ರಿ ಕಡಿಮೆ ಆಗುತ್ತೆ. ಇದನ್ನ ವ್ಯಾಪಕವಾಗಿ ಅಡಿಕೆ ಬೆಳೆಗಳಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಇನ್ನ ಕಾಫಿ ಬೆಳೆನಲ್ಲಿ ಇದನ್ನ ನಾವು ಬ್ಲಾಸಮ್ ಶವರ್ ಆಗಿ ಫೆಬ್ರವರಿ ತಿಂಗಳಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ಸಹ ನಾವು ನೋಡಿದ್ದೇವೆ. ಸೊ ಈ ರೀತಿ ಈ 3 ಪದ್ಧತಿಗಳನ್ನ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ನೀರಾವರಿ ಪದ್ಧತಿಗಳಾಗಿ ನಾವು ಬಳಸ್ಕೋಬಹುದಾಗಿದೆ. ಇದಲ್ದೇನೆ ಈಗ ಹೊಸದಾಗಿ ಏನಪ್ಪ ಅಂತ ಹೇಳಿದ್ರೆ ನಾವು ಸೆನ್ಸಾರ್ ಬೇಸ್ಡ್ ಇರಿಗೇಷನ್ ಸಿಸ್ಟಮ್ಸ್ ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೊಸದಾಗಿ ಉನ್ನತ ತಂತ್ರಜ್ಞಾನದಿಂದ ಮಟ್ಟದಿಂದ ನಾವು ಮಣ್ಣಿನಲ್ಲಿ ಸಾಯಿಲ್ ಮಾಯ್ಚರ್ ಇಂಡಿಕೇಟರ್ಸ್ ಅನ್ನ ಹಾಕ್ಬಿಟ್ಟು ಮಣ್ಣಿನಲ್ಲಿ ಇರ್ತಕ್ಕಂಥ ತೇವಾಂಶದ ಮಟ್ಟ ಕಡಿಮೆ ಆದ ತಕ್ಷಣವೇ ಆಟೋಮೆಟಿಕ್ ಆಗಿ ನಮಗೆ ಬೋರ್ವೆಲ್ ಆನ್ ಆಗಿ ನಮಗೆ ಅಲ್ಲಿ ನೀರು ಸಿಗ್ತಕ್ಕಂಥ ಒಂದು ಮೆಥಡ್ ಅನ್ನ ಈಗ ಆಟೋಮೆಟಿವ್ ಇರಿಗೇಷನ್ ಸಿಸ್ಟಮ್ಸ್ ಅಂತ ಹೇಳಿ ಹೊಸದಾಗಿ ಈಗ ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ಇದನ್ನ ತಯಾರು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ನನ್ನ ಒಂದು ದೂರವಾಣಿ ಸಂಖ್ಯೆ 9484-26955. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಪರಿಸರ ಸಮತೋಲನವೇ ಗುರಿ, ಮಾನವ ವನ್ಯಜೀವಿ ಸಹಬಾಳ್ವೆಯೇ ಅದಕ್ಕೆ ದಾರಿ. 71ನೇ ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ಕರ್ನಾಟಕ ಅರಣ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ಸಹಬಾಳ್ವೆ ಮತ್ತು ವನ್ಯಜೀವಿಯ ಸಂರಕ್ಷಣೆಯ ಸಂದೇಶವನ್ನು ಸಾರೋಣ. ಹೆಚ್ಚಿನ ಮಾಹಿತಿಗಾಗಿ ಅರಣ್ಯ _KFD ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಈಗ ಜನಪದ ಗೀತೆ ಬಂಗಾರ ಬೆಳೆಯ